ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು FM 100.6. ಈಗ ವೇಳೆ ಸರಿಯಾಗಿ 6:50:20. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಮೈಸೂರು ಆಕಾಶವಾಣಿಯ ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ದೀಪಾವಳಿ ಬೋನಸ್ ಸಿಗ್ತಾಯೇನು? ಅದಕ್ಕಿಂತ ದೊಡ್ಡದು. ಶೇಖರ್ ಅವರೇ, ಏನಾಯ್ತು? ದೀಪಾವಳಿ ಲಾಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಮೈಸೂರು, ನೀವು ಕಾಯ್ತಾ ಇರೋ ಕ್ಷಣ ಬಂದಿದೆ. ನಿಮ್ಮ ಊರಿಗೆ ಬರ್ತಾ ಇದೆ ಲೇಟೆಸ್ಟ್ ಡಿಜಿಟಲ್ ಮತ್ತು ಹೋಮ್ ಅಪ್ಲಯನ್ಸ್ ಸ್ಟೋರ್ ಹರ್ಷ. ಈಗ ಮೈಸೂರಿನಲ್ಲಿ ಇದೇ November 27 ಗ್ರ್ಯಾಂಡ್ ಲಾಂಚ್. ಮಿಸ್ ಮಾಡಬೇಡಿ ಹರ್ಷ, ಕುವೆಂಪು ನಗರ, ಮೈಸೂರು. ನಮ್ಮೆಲ್ಲ ರೈತ ಕೇಳುಗರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳು, ಈ ವಿಷಯದ ಕುರಿತು ನಂಜನಗೂಡು ತಾಲೂಕು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ BN ಜ್ಞಾನೇಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ಜ್ಞಾನೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ನಂಜನಗೂಡು ತಾಲೂಕು ಸುತ್ತೂರಿನಲ್ಲಿರುವಂತಹ JSS ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಈ ಕೃಷಿ ವಿಜ್ಞಾನ ಕೇಂದ್ರ ಯಾತಕ್ಕೋಸ್ಕರ ಸ್ಥಾಪನೆ ಆಗಿದೆ, ಏನೇನು ಚಟುವಟಿಕೆಗಳು ಮಾಡ್ತೀರಿ, ರೈತರಿಗೆ ಯಾವ ರೀತಿ ನೆರವಾಗ್ತಾ ಇದ್ದೀರಿ, ಮುಂದಿನ ದಿನದಲ್ಲಿ ಏನೆಲ್ಲ ಹೊಸ ತಾಂತ್ರಿಕತೆಗಳನ್ನು ತಾವು ರೈತರಿಗೆ ಪರಿಚಯಿಸ್ಬೋದು, ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. JSS ಕೃಷಿ ವಿಜ್ಞಾನ ಕೇಂದ್ರ 1994 ಸ್ಥಾಪಿತವಾಗಿದೆ. ಇದನ್ನ ಮುಖ್ಯ ಉದ್ದೇಶ ಏನಂದರೆ ಗ್ರಾಮೀಣ ಪ್ರದೇಶದ ನಾಡಿ ಮಿಡಿತವನ್ನರಿತ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಅಭಿವೃದ್ಧಿಗಾಗಿ 1994 JSS ಕೃಷಿ ವಿಜ್ಞಾನ ಕೇಂದ್ರವನ್ನು ಸುತ್ತೂರಿನಲ್ಲಿ ಸ್ಥಾಪಿಸಿದರು. ಈ ಕೇಂದ್ರವು ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಅನುದಾನದಲ್ಲಿ ನಡೆಯುತ್ತಿದೆ. ಮುಖ್ಯವಾಗಿ ಕೃಷಿಕರಿಗೆ ನವೀನ ತಂತ್ರಜ್ಞಾನವನ್ನು ಪ್ರಯೋಗ ಮಾಡುವುದು, ಪ್ರಾತ್ಯಕ್ಷತೆ ಹಾಗೂ ತರಬೇತಿ ಮುಖಾಂತರ ಪರಿಚಯಿಸಿ ಅವುಗಳನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುವುದು ಮತ್ತು ರೈತರ ಆರ್ಥಿಕತೆ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಉತ್ತಮಗೊಳ್ಳುವುದು ಈ ಕೇಂದ್ರದ ಮುಖ್ಯ ಉದ್ದೇಶವಾಗಿದೆ. ಮುಖ್ಯ ದೃಷ್ಟಿ ಏನೆಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬೆಳವಣಿಗೆಯಿಂದ ಉತ್ಪನ್ನ ಹೆಚ್ಚಳ ಮಾಡುವುದು, ರೈತರಲ್ಲಿ ಲಾಭ ಮತ್ತು ಸುಸ್ಥಿರ ಕೃಷಿಯನ್ನು ಅಳವಡಿಸಿಕೊಳ್ಳುವುದು. ಅದೇ ಥರ ಮುಖ್ಯ ಗುರಿ ಏನೆಂದರೆ ನಮ್ಮ JSS ಕೃಷಿ ವಿಜ್ಞಾನದ್ದು ರೈತರ ಅಭಿವೃದ್ಧಿಯನ್ನು ಗಮನಲ್ಲಿಟ್ಟುಕೊಂಡು ಸೂಕ್ತ ಹಾಗೂ ನಿರ್ದಿಷ್ಟ ಕೃಷಿ ಪರಿಸರ ವ್ಯವಸ್ಥೆಯನ್ನು ಮಾಡುವುದು, ಉತ್ತಮ ರೀತಿಯಲ್ಲಿ ಕೃಷಿ ಹಾಗೂ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳುವುದು, ಮತ್ತು ಧ್ಯೇಯ ಏನೆಂದರೆ ಸಮಾನ ಅಭಿವೃದ್ಧಿ ಅನ್ವಯಗೊಳಿಸಿ ತಂತ್ರಜ್ಞಾನ ವಿಶ್ಲೇಷಣೆ ಹಾಗೂ ಪ್ರದರ್ಶನ ಕೈಗೊಳ್ಳುವುದು. ಇವು ಮುಖ್ಯ ಕಾರ್ಯಗಳಾಗ್ತದೆ, ಚಟುವಟಿಕೆಗಳು. ಸೊ ಇದಾದಮೇಲೆ ನಮ್ಮಲ್ಲಿ OFT FLD ಅಂತ ಬರುತ್ತದೆ, ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಜನರಲ್ ಆಗಿ ಹೇಳಬೇಕು ಅಂದರೆ ಮುಖ್ಯವಾಗಿ ಅದೊಂದು ಬ್ರಿಡ್ಜ್ ಆಗುತ್ತೆ. ಬ್ರಿಡ್ಜ್ ಅಂದರೆ ಸೇತುವೆ, ಸೇತುವೆ ವಿಜ್ಞಾನಿಗಳು ಹಾಗೂ ರೈತರ ಮಧ್ಯೆ ಒಂದು ಸೇತುವೆ. ಹೊಸದಾಗಿ ಏನೋ ಒಂದು ಟೆಕ್ನಾಲಜಿ ಅಥವಾ ತಳಿಗಳನ್ನು ಪರಿಚಯಿಸಿದರೆ ರೈತರು ನೇರವಾಗಿ ಅದರ ಬಗ್ಗೆ ಉಪಯೋಗ ಪಡ್ಕೊಳಕ್ಕಾಗಲ್ಲ. ನಾವು ಹೇಗೆ ಒಂದು ಸ್ನೇಹಿತರು ಯಾರಾದರೂ ಒಂದು ಹೊಸ ಬಟ್ಟೆ ಹಾಕೊಂಬಂದ್ರೆ ಅದನ್ನು ನೋಡಿ ನಾವು ಹೆಂಗೆ ಹ್ಯಾಂಗಲ್ ತಗೋತೀವೋ ಅವ್ರನ್ನ ಕೇಳ್ತೀವಿ ಹೇಗಿದೆ ಇದು, ಗುಣಮಟ್ಟ ಹೇಗಿದೆ ಅಂತ ತಿಳಿತಿ. ರೈತರಲ್ಲೂ ಪರಿಚಯ ಮಾಡಬೇಕು ಅಂದರೆ ನಾವು ಅವರಲ್ಲಿ ನಾವು ಒಂದು ಪ್ರಯೋಗ ಮಾಡಬೇಕಾಗತ್ತೆ. ಅವರೇ ಸ್ವಂತ ಭೂಮಿಯಲ್ಲಿ ಹೋಗಿ ಆ ತಳಿಗಳನ್ನು ಅಥವಾ ಟೆಕ್ನಾಲಜಿಯನ್ನು ಅಳವಡಿಸಿ ಇದು ನೋಡಿ ಈ ಥರ ಬೆಳೆದ್ರೆ ನಿಮಗೆ ಒಳ್ಳೆಯ ಗುಣಮಟ್ಟದ ಈಲ್ಡ್ ಆಗಿರ್ಬೋದು, ಇಳುವರಿ ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಸೊ ಮೊದಲು ನಾವು ಕೃಷಿ ತಂತ್ರಜ್ಞಾನ ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಉದಾಹರಣೆಗೆ ಒಬ್ಬ ರೈಸ್ ಬ್ರೀಡರ್ ಆಗಿರ್ಬೋದು ಒಂದು ತಳಿ, ಈಗ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಮುಖ್ಯವಾಗಿ ಬೆಳೆಯುವುದೆಂದರೆ ಜ್ಯೋತಿ ಭತ್ತ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ನಮ್ಮ ಇದ್ರದ್ದು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ ನಮ್ಮ ಮೈಸೂರು ಜಿಲ್ಲೆ ಬಗ್ಗೆ. ಮೈಸೂರು ಜಿಲ್ಲೆಯು ಒಣವಲಯ ಮತ್ತು ಅರೆ ಮಲೆನಾಡು ವಲಯಗಳಲ್ಲಿ ಪ್ರತಿನಿಧಿಸುತ್ತದೆ, ವಲಯ 8 ಮತ್ತು 7. ಮುಖ್ಯವಾಗಿ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣವು 6.76 ಲಕ್ಷ ಹೊಂದಿರುತ್ತದೆ. ಅದರಲ್ಲಿ ಸಾಗುವಳಿ ವಿಸ್ತೀರ್ಣವು 3.84 ಲಕ್ಷ ಹೆಕ್ಟೇರ್ಗಳಿದ್ದಾವೆ. ಜಿಲ್ಲೆಯ ಸರಾಸರಿ ಮಳೆ ಪ್ರಮಾಣ 785 ಮಿಲಿಮೀಟರ್ ಆಗಿರ್ತದೆ. ಮುಖ್ಯವಾಗಿ ಇಂಥ ಜಾಗದಲ್ಲಿ ಯಾವ ಬೆಳೆಗಳು ಬೆಳಿಬೋದು ಅಂದರೆ ತೋಟಗಾರಿಕೆ ಬೆಳೆಗೆ ತೊಗೊಂಡ್ರೆ ತೆಂಗು, ಬಾಳೆ, ಅರಿಶಿನ, ಶುಂಠಿ, ಟೊಮೆಟೊ, ಬದನೆ, ಮೆಣಸಿನಕಾಯಿ, ಕಲ್ಲಂಗಡಿ ಪ್ರಮುಖವಾದವು. ಅದರ ಜೊತೆ ಇನ್ನೊಂದು ವಿಶೇಷ ಬೆಳೆ ಆದರೆ ರೇಷ್ಮೆ ಕೃಷಿಯ ಈ ಜಿಲ್ಲೆಯ ಇನ್ನೊಂದು ವಿಶಿಷ್ಟತೆ. ಅದೇ ರೀತಿ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಸ್ ತೊಗೊಂಡ್ರೆ ಭತ್ತ ಪ್ರಮುಖವಾದದ್ದು, ಯಾಕೆಂದರೆ ನೀರಾವರಿ ಜಾಗ ಆದ್ದರಿಂದ ನಂಜನಗೂಡು ಆ ಸೈಡು. ಅದಲ್ಲದೆ ದ್ವಿದಳ ಧಾನ್ಯ ತೊಗೊಂಡ್ರೆ ಅಳಸಂದೆ, ತೊಗರಿ, ಉರುಳಿ, ನೆಲಗಡೆ ಎಲ್ಲ ಕಡೆ ಬೆಳೀತಾರೆ. ಇದೊಂದು ಜ್ಯೋತಿ ಭತ್ತದ ಬಗ್ಗೆ ಹೇಳ್ತಾ ಇದ್ರಿ. ಎಸ್ ಸರ್, ಹೇಳಿ ಸರ್. ಜ್ಯೋತಿ ಭತ್ತ ನಮ್ಮ ರೈತರಲ್ಲಿ ಜಾಸ್ತಿ ಪಾಪ್ಯುಲರ್ ಆಗಿದೆ, ಬಟ್ ಈಗ ಇತ್ತೀಚೆಗೆ ಅದು ಇಳುವರಿ ಕಡಿಮೆ ಆಗ್ತಾ ಇದೆ, ರೋಗ ಜಾಸ್ತಿ ಆಗ್ತಾ ಇದೆ. ಅದರಿಂದ ನಾವು ಹೊಸ ತಳಿ ಪರಿಚಯ ಮಾಡಬೇಕಾದ್ರೆ ಸಹ್ಯಾದ್ರಿ ಕೆಂಪು ಮುಕ್ತಿ ಆಗಿರ್ಬೋದು ಅಥವಾ ಬೇರೆ ತಳಿಗಳಾಗಿರ್ಬೋದು ರೈತರು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದನ್ನು ನಾವೇನು ಮಾಡಬೇಕು ಅಂದರೆ ಒಂದು ಪ್ರದಕ್ಷಿಣೆ ಮಾಡಬೇಕಾಗುತ್ತೆ ರೈತರಲ್ಲಿ. ಅವರ ಸ್ವಂತ ಜಮೀನಲ್ಲೇ ಹೋಗಿ ನಾವು ಜ್ಯೋತಿ ಪಕ್ಕ ಬೇರೆ ಹೊಸ ತಳಿಯನ್ನು ಬೆಳೆದು ಅವರಿಗೆ ಏನು ವ್ಯತ್ಯಾಸ ಆಗುತ್ತೆ ಅದನ್ನು ನಾವು ತಿಳಿಸ್ಬೇಕಾಗತ್ತೆ. ಸೊ ಇದರಲ್ಲಿ 2 ಥರ ಬರುತ್ತೆ. ಒಂದು ಕೃಷಿ ತಂತ್ರಜ್ಞಾನ ಪರಿಶೀಲನೆ, ಮೊದಲು ಅದು ಆನ್ ಫಾರ್ಮ್ ಟ್ರಯಲ್ಸ್ ಅಂತೀವಿ. ಅದು ಮುಖ್ಯವಾಗಿ ರೈತರು ಹಾಗೂ ಸೈಂಟಿಸ್ಟ್ ಯಾರು ಡೆವಲಪ್ ಮಾಡ್ತಾರೆ ಅವರಲ್ಲಿ ಇಂಟ್ರ್ಯಾಕ್ಷನ್ ನಡೆಯುತ್ತೆ. ಆ ರೈತರು ಅದನ್ನು ಒಪ್ಪಿ ಬೇರೆ ರೈತರಿಗೆ ಇದು ಇಲ್ಲ ನಾವು ಚೆನ್ನಾಗಿದೆ ಇದನ್ನು ಮಾಡ್ಬೋದು. ಸೊ ಉದಾಹರಣೆಗೆ ಒಂದು ಅಕ್ಕಿ ತೊಗೊಂಡ್ರೆ ಅದನ್ನು ಬೆಳೆದು ಇಳುವರಿ ತನಕ ನೋಡಿ ಮತ್ತು ಕ್ವಾಲಿಟಿ ಅದು ಎಷ್ಟು ಗಂಜಿ ಕೊಡುತ್ತೆ, ತಿನ್ಬೋದಾ ಬೇಡವಾ, ಅದು ಬೇಗ ಅನ್ನ ಬೇಯುತ್ತಾ, ಜ್ಯೋತಿ ಥರನೇ ಬರುತ್ತಾ ಅನ್ನೋದೆಲ್ಲ ವಿಮರ್ಶೆ ಮಾಡಿದ ಮೇಲೇ ರೈತರು ಒಪ್ಪಿಗೆ ತೊಗೊಳ್ಳೋದು. ಅದಾದಮೇಲೆ ನಾವು ರೈತರು ಒಂದು ಪಕ್ಷ ಒಪ್ಕೊಂಡ್ರೆ ನೆಕ್ಸ್ಟು ನಾವು ಹೋಗೋದೆ ಮುಂಚಿನ ಪ್ರತ್ಯಕ್ಷತೆ. ಮುಂಚಿನ ಪ್ರತ್ಯಕ್ಷದಲ್ಲಿ ಏನಾಗುತ್ತೆ ಅಂದರೆ ಒಬ್ಬರಲ್ಲದೆ ಯಾರು ಪ್ರೋಗ್ರೆಸಿವ್ ಫಾರ್ಮರ್ಸ್ ಇರ್ತಾರೆ ಚೆನ್ನಾಗಿ ಬೇಗ ಅಡಾಪ್ಟ್ ಮಾಡೋರು ಅಂಥವ್ರನ್ನ ಗುರುತಿಸಿ ಒಂದು 3-4 ಜನ ಗುರುತಿಸಿ ಒಟ್ಟು 10 ಜನ ರೈತರ ತನಕ ಕೊಟ್ಟು ಆ ತಳಿಯನ್ನು ಬೆಳೆಸಿ ಫೀಲ್ಡ್ ಡೇ ಅಂತ ಮಾಡ್ತೀವಿ. ಅಂದರೆ ಅದು ಬೆಳೆಯೆಲ್ಲ ಬಂದ ಮೇಲೆ ಕ್ಷೇತ್ರೋತ್ಸವ. ಅವಾಗ ಎಲ್ಲ ರೈತರನ್ನು ಕರೆಸಿ ನೋಡಿ ಈ ರೀತಿ ಜ್ಯೋತಿ ಜೊತೆ ಇನ್ನೊಂದು ತಳಿ ಯಾವುದು ನಮ್ಮ ಮುಖ್ಯವಾದದ್ದು, ಸಹ್ಯಾದ್ರಿ ಕೆಂಪು ಮುಕ್ತಿ ಆಗಿರ್ಬೋದು ಬೇರೆ ಒಂದು ತಳಿ ಆಗಿರ್ಬೋದು, ಅದನ್ನು ಒಪ್ಪುವ ರೀತಿಯಲ್ಲಿ ನಾವೇನು ಫೋರ್ಸ್ ಮಾಡಲ್ಲ. ರೈತರೇ ತಮ್ಮ ದೃಷ್ಟಿಯಲ್ಲಿ ಅವರೇ ನೋಡ್ಬೋದು ಬೆಳೆದು ಇದು ಈ ಥರ ಹಿಂಗಿದೆ ನಾವು ಬೆಳಿಬೋದು ಅಂತ. ಆ ರೀತಿ ಒಂದು ಟೆಕ್ನಾಲಜಿನ ನಾವು ರೀಚ್ ಮಾಡ್ತೀವಿ. ಇದೇ ಮುಖ್ಯ ಒಂದು ಉದ್ದೇಶ. KVK ಉದ್ದೇಶ ಏನಂದರೆ ರೈತರಲ್ಲಿ ಫ್ರೆಂಡ್ಲಿಯಾಗಿ ನಾವು ಏನು ಬೆಳಿತೀವಿ, ಟೆಕ್ನಾಲಜಿ ಏನು ವಿಜ್ಞಾನಿಗಳು ಡೆವಲಪ್ ಮಾಡ್ತಾರೆ ಅದನ್ನು ಸರಿಸಮವಾಗಿ ಎಲ್ಲರಿಗೂ ಹಂಚಿ ಅದನ್ನು ಸ್ಪ್ರೆಡ್ ಮಾಡೋದೇ ನಮ್ಮ KVK ಮುಖ್ಯ ಉದ್ದೇಶ. ಅದಲ್ಲದೆ ಇನ್ನೊಂದು ಮುಖ್ಯವಾದ ಉದ್ದೇಶ ನಮ್ಮಲ್ಲಿ ಟ್ರೈನಿಂಗ್ ತರಬೇತಿ ಕೊಡುವುದು. ತರಬೇತಿಯಲ್ಲಿ ಇತ್ತೀಚೆಗೆ ನಮ್ಮ ಸುತ್ತೂರು KVKನಲ್ಲಿ ಸಾಕಷ್ಟು ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ಒಂದು ನಿಗದಿತ ತರಬೇತಿ ಅಂದರೆ ಇದೇ ತರಗತಿನ ಕೊಡಬೇಕು ಅಂತ ಇರುತ್ತೆ. ಇನ್ನೊಂದು ಪ್ಲ್ಯಾಂಡ್ ಆದಮೇಲೆ ಅವರಾಗೆ ಬಂದರು ನೀಡ್ ಬೇಸ್ ಟ್ರೈನಿಂಗ್. ಅಂದರೆ ಈಗ ಸಪೋಸ್ ಈಗ ಎಲ್ಲ ಕಡೆ ಬ್ಲಾಸ್ಟ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ, ಎಲೆ ಚುಕ್ಕಿ ರೋಗ ಆಗಿರ್ಬೋದು ಬೇರೆ ಒಂದು ರೋಗಗಳು ಜಾಸ್ತಿ ಆದಾಗ ನಾವು ಅವರಲ್ಲಿ ನಾವು ಕೆಲವರು ರೈತರನ್ನ ಕರೆಸ್ಬಿಟ್ಟು ಅದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ನಾವೇ ಸ್ವತಃ ಕೊಡ್ತೀವಿ. ಅದು ನೀಡ್ ಬೇಸ್ ಟ್ರೈನಿಂಗ್ ಅಥವಾ ಹೊಸ ಟೆಕ್ನಾಲಜಿದು ಈಗ ಮುಖ್ಯವಾಗಿ ಇವಾಗಲೇ ಸ್ಪ್ರೆಡ್ ಆಗಬೇಕು ಅಂತ ಇದ್ದರೆ ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಅದು ನೀಡ್ ಬೇಸ್ ಟ್ರೈನಿಂಗು. ಅದಕ್ಕೇನು ಪ್ರೀ ಪ್ಲ್ಯಾನ್ ಇರಲ್ಲ, ಯಾವ ರಿಸೋರ್ಸ್ ಪರ್ಸನ್ ಅಥವಾ ನಮ್ಮಲ್ಲಿ ಯಾರೋ ವಿಜ್ಞಾನಿಗಳು ಕೂಡ ರೈತರುಗಳ ಸಂಪರ್ಕ ಮಾಡಿ ತಕ್ಷಣವೇ ಅವರಿಗೆ ಹಂಚ್ತೀವಿ. ಇನ್ನೊಂದು ಮೂರನೇದು ಬಂದರೆ ಸ್ಕಿಲ್ ಬೇಸ್ ಟ್ರೈನಿಂಗ್. ಸ್ಕಿಲ್ ಬೇಸ್ ಟ್ರೈನಿಂಗ್ ಅಂದರೆ ಅವರಿಗೆ ಕೌಶಲ್ಯ ಆಧಾರಿತ್ತು ಮಿನಿಮಮ್ ಅಂದ್ರೆ ಒಂದು 5 ರಿಂದ 21 ದಿನದ ತನಕ ಕೊಡ್ತಾರೆ ಟ್ರೈನಿಂಗು. ಇದು ಮುಖ್ಯವಾಗಿ ಅವರಲ್ಲಿ ಆಲ್ರೆಡಿ ನಾಲೆಜ್ ಇರುತ್ತೆ ಅದ್ರ ಬಗ್ಗೆ, ಇನ್ನೂ ಸಾಕಷ್ಟು ನಾಲೆಜ್ ಕೊಡುವಂಥ ತರಬೇತಿಗಳು, ಉದಾಹರಣೆಗೆ ಗಾರ್ಡ್ನರ್ ಕೋರ್ಸ್ ಇರ್ಬೋದು, ಟೈಲರಿಂಗ್ ಕೋರ್ಸ್ ಇರ್ಬೋದು, ಇಂಥದ್ದೆಲ್ಲ ನಾವು ಕೊಡ್ತೀವಿ. ಈಗ ಆಸ್ಕಿ ಅಂತ ಅಗ್ರಿಕಲ್ಚರ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ, ಅದು 21 ದಿನ ಗಾರ್ಡ್ನರ್ ಕೋರ್ಸ್ನ ತರಬೇತಿ ಕೊಡ್ತೀವಿ. ಮುಖ್ಯ ಉದ್ದೇಶ ಏನಂದರೆ, ಅವರು ನಾರ್ಮಲ್ ಗಾರ್ಡ್ನಿಂಗ್ ಮಾಡೋದಕ್ಕಿಂತ ಅಡ್ವಾನ್ಸ್ ಟೆಕ್ನಿಕ್ಸ್ ಕಲ್ತ್ಕೊಂಡು ಅವರೇ ಸ್ವಂತ ಒಂದು ಉದ್ಯಮಿ ಥರ ಆಗಬೇಕು, ಆಂಟ್ರಪ್ರಿನರ್ಶಿಪ್ ಸ್ಕಿಲ್ಸ್ ಬರಬೇಕು ಅವರಲ್ಲಿ. ಆ ರೀತಿ ಬಂದರೆ ಅವರು ಕಲ್ತುಬಿಟ್ಟು ಅವರೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಕೋರ್ಸ್ ಮಾಡ್ಬೇಕಾದ್ರೆ ಅವರನ್ನೇ ಕರೆಸ್ತೀವಿ ನಾವು, ನೋಡಿ ಈ ಥರ ಮುಂದೆ ಬಂದಿದ್ದಾರೆ, ನೀವು ಕೂಡ ಬೇರೆಯವರು ಇದೇ ಥರ ಕಲಿತು ಮಾಡ್ಬೋದು ಅಂತ. ಸಾಕಷ್ಟು ಉದಾಹರಣೆಗಳಿದ್ದಾವೆ. ಹ್ಯಾಸ್ಕಿ ಇಲ್ಲಿ ಟ್ರೈನಿಂಗ್ ಮಾಡಿ ಇದಾಗಲೇ 3ನೇ ಸರಿ ಆಗಿರೋದು. ಒಂದು ಮರ ಹತ್ತು, ತೆಂಗಿನ ಮರ ಹತ್ತಿ ಕಾಯಿ ಕೆಡುವುದು ಹೇಗೆ ಅಂತ ಒಂದು ಮಾಡಿಸಿದ್ರು ಫಸ್ಟ್ ಕೋರ್ಸು. ಈಗ 2ನೇ ಕೋರ್ಸ್ನು ಗಾರ್ಡ್ನರ್ಸ್ ಕೋರ್ಸು ತುಂಬ ಚೆನ್ನಾಗಾಯಿತು. 3ನೇ ಸರಿ ಅದೇ ಕೂಡ ಮಾಡಿ ಅದರಲ್ಲಿ ನಾವು ಯಾರು ಸ್ವಂತ ಉದ್ಯಮೆ ಶುರು ಮಾಡಿಕೊಂಡಿದ್ದಾರೆ, ಉದಾಹರಣೆಗೆ ನರ್ಸರಿ ಬೆಳೆಸೋದು, ತರಕಾರಿಯಲ್ಲಿ ನರ್ಸರಿ ಮಾಡಿ ಸಂಪಾದನೆ ಮಾಡೋದು ಕೊಡೋದು, ಆ ರೀತಿ ಅವ್ರನ್ನ ಕರೆಸಿ ಅವರಲ್ಲಿ ಒಂದು ಪ್ರೇರೇಪಣೆ ಮಾಡೋದು. ತಗೊಂಡಿರೋರ್ನೇ ಕರೆದು ಅವ್ರನ್ನೇ ಒಂದು ಪ್ರೇರೇಪಣೆ ಮಾಡಿಸಿ ಉಳಿದವ್ರಿಗೆ ಹೇಳಿಸೋದು. ಅವಾಗ ಅವರಲ್ಲಿ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಇದೆಲ್ಲ ಕೊಡೋದು ನಾವು ರೆಸಿಡೆನ್ಷಿಯಲ್ ಟ್ರೈನಿಂಗು. 21 ದಿನ ಅವರು ನಮ್ಮ ಕೆವಿಕೆ ಸುತ್ತೂರಿನಲ್ಲೇ ಇಟ್ಕೊಂಡು ಕಲಿತು ಅವರು ತರಬೇತಿಯನ್ನು ಪಡಿಬೇಕು. ಹಂಗಾಗಿ ಅವರಲ್ಲಿ ಡಿಸ್ಟ್ರಾಕ್ಷನ್ಸ್ ಇರಲ್ಲ, ಕಡಿಮೆ, ಬೇಗ ಅಡ್ವರ್ಟ್ಸ್ ಕೊಡ್ತಾರೆ. ಇಬ್ಬರಿಗೂ ಹೇಳ್ಕೊಡ್ತೀರಾ, ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಗಂಡು ಮಕ್ಕಳು ಹೇಳ್ಕೊಡ್ತೀವಿ. ಮಿನಿಮಮ್ ಒಂದು, ಯಾಕೆಂದ್ರೆ ಕೆಲವರು ಬೇರೆ ಬೇರೆ ತಾಲೂಕಿಂದ ಬರೋದ್ರಿಂದಾಗಲಿ ಮಿನಿಮಮ್ ಒಂದು PUC ತನಕ ನಾವು ಎಲಿಜಿಬಿಲಿಟಿ ಕೊಡ್ತೀವಿ, ಓದಿರಬೇಕು ಅಂತ. ಸೊ ಅದೊಂದು ಟ್ರೈನಿಂಗ್. ಇನ್ನೊಂದು ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಅಂತ, ಸಾಮರ್ಥ್ಯ ಅಭಿವೃದ್ಧಿ. ಹಾಂ, ಸಾಮರ್ಥ್ಯ ಅಭಿವೃದ್ಧಿ, ಅದು ಭಾಳ ಒಳ್ಳೆ ಟ್ರೈನಿಂಗು. ಯಾಕಂದರೆ ಇದೆಲ್ಲ ಆಲ್ರೆಡಿ ಅವ್ರಿಗೆ ಸ್ಕಿಲ್ ಇದ್ಕೊಂಡು ಒಳ್ಳೆ ತರಬೇತಿ ಇರುತ್ತೆ, ಬಟ್ ಆ ಪರ್ಟಿಕ್ಯುಲರ್ ಕೌಶಲ್ಯದಲ್ಲಿ ಅವ್ರಿಗೆ ಅಷ್ಟಿರಲ್ಲ. ಉದಾಹರಣೆಗೆ ಸರ್ಟಿಫಿಕೇಟ್ ಕೋರ್ಸ್ ಆನ್ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಅಂತ, ಈಗ ಪ್ಯಾಕ್ಸ್ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿಲಿ, ಅವರಲ್ಲಿ ಸುಮಾರು ಜನ ಅವರು ಲೈಸೆನ್ಸ್ ರಿನ್ಯೂ ಮಾಡ್ಕೋಬೇಕಾದ್ರೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅವರಲ್ಲಿ ಬರೀ ಫರ್ಟಿಲೈಸರ್ಸ್ನೇ ಹಾಕೋದು ಹೇಳ್ಕೊಡ್ತಾರೆ. ಸೊ ನಾವು ಬಯೋ ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆನೂ ಕೂಡ ಹೇಳ್ಕೊಟ್ಟು ಅವರಲ್ಲಿ ಒಂದು ಜ್ಞಾನ ಅಭಿವೃದ್ಧಿ ಮಾಡೋದು, ಇದು ಕೂಡ 15 ದಿನ ನಡೆಯುತ್ತೆ, 30 ಜನಕ್ಕೆ ತರಬೇತಿ. ಇದನ್ನು ಕೂಡ ನಾವು 4 ಬ್ಯಾಚ್ ಮಾಡಿದ್ದೀವಿ. ಸೊ ಇದು ಕಂಪಲ್ಸರಿ, ಯಾರು ಪ್ಯಾಕ್ಸಲ್ಲಿ CEOs ವರ್ಕ್ ಮಾಡ್ತಾರೆ ಅವ್ರು ಈ ತರಬೇತಿ ಪಡೆದ್ರೇ ನೆಕ್ಸ್ಟ್ ಅವ್ರಿಗೆ ರಿನ್ಯೂವಲ್ ಆಗೋದು. ಅದೇ ರೀತಿ FPO ಕೂಡ ಈಗ ಹೊಸ ಟ್ರೈನಿಂಗ್ ಒಂದು ತರಬೇತಿ ಮಾಡ್ತಾರೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ, ಅವ್ರಿಗೂ ಕೂಡ ನಾವು ಅಲ್ಲಿ ಮೆಂಬರ್ಸ್ ಆಗಿರ್ತಾರಲ್ಲ, ಮಿನಿಮಮ್ ಅವರಲ್ಲಿ ಸಾಕಷ್ಟು ಜನ ಈಗ ಯಂಗ್ಸ್ಟರ್ಸ್ ಇರ್ತಾರೆ. ಅಂಥವ್ರನ್ನ PUC ಆಲ್ ಓವರ್ ಇಂಡಿಯಾ ಅಥವಾ ಆಲ್ ಓವರ್ ಕರ್ನಾಟಕ, ಇನ್ನು ಕೆಲವ್ರನ್ನ ಬೇರೆ ಜಿಲ್ಲೆಯಿಂದ ಬಂದವ್ರನ್ನ ಬೇರೆ ಸ್ಟೇಟಿಂದ ಬಂದವ್ರನ್ನೂ ತಗೋತಾ ಇದ್ದೀವಿ. ಬೇಸಿಕಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಫಂಡೆಡ್ ಬೈ ಗೌರ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ಮುಖ್ಯವಾಗಿ ಇದೇನೆಂದರೆ ಅವ್ರಿಗೆ ಆಲ್ರೆಡಿ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ, ಬಟ್ ಸಾವಯವ ಕೃಷಿಯಲ್ಲಿ ಹೇಗೆ ಮಾಡ್ಬೋದು, ಹೇಗೆ ಉತ್ಪತ್ತಿ ಮಾಡ್ಕೋಬೋದು, ಹೇಗೆ ಲಾಭ ತಗೋಬೋದು. ಯಾಕೆಂದರೆ ಕೆಲವರಲ್ಲೊಂದು ಮನೋಭಾವ ಇರುತ್ತೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ನಮ್ಗೆ ದುಡ್ಡು ಬರಲ್ಲ, ಮಾರಾಟ ಮಾಡೋದಂಗೆ, ಮಾರುಕಟ್ಟೆ ಹೆಂಗೆ ಕಲ್ಪಿಸೋದು ಅಂತ. ಈ ತರಬೇತಿ ತೊಗೊಂಡ್ರೆ ಅವರು ಮುಖ್ಯವಾಗಿ ಅವರಲ್ಲಿ ನಾವು ಒಂದು ಅಂದರೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೊಂಬರ್ಬೇಕು ಅಂದರೆ ಸುಸ್ಥಿರ ಕೃಷಿ, ಸಸ್ಟೈನಬಲ್ ಲಾಂಗ್ ಲಾಸ್ಟಿಂಗ್ ಆಗೋಂಥರ ಒಂದು ಪ್ರಯೋಗ ಮಾಡಿ ಅವರಲ್ಲಿ ಒಂದು ಮನೋಭಾವ ಬರೆಸಿ. ಫಸಲು ಒಂದು 2-3 ವರ್ಷ ಕಷ್ಟ ಆಗ್ಬೋದು, ಆಮೇಲೆ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ, ಆಮೇಲೆ ಕೆಲವು ಕಡೆ ಅವರಿಗೆ ಒಳ್ಳೆ ಮಾರ್ಕೆಟಿಂಗ್ ಕೂಡ ಇದೆ. ಅದನ್ನು ತರಬೇತಿ ಪಡೆದ್ಮೇಲೆ ಅವ್ರಿಗೆ ಏನು ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅದು ವ್ಯಾಲ್ಯೂಡ್ ಸರ್ಟಿಫಿಕೇಟ್. ಎಷ್ಟು ದಿನದ ತರಬೇತಿ ಸರ್ ಇದು? ಅದು ಇದು 21 ದಿನದ ತರಬೇತಿ. ವರ್ಷದಲ್ಲಿ ಎಷ್ಟು ಸರಿ ಮಾಡ್ತೀರಾ? ಇದು ವರ್ಷಕ್ಕೊಂದ್ಸರಿ. ವರ್ಷಕ್ಕೊಂದ್ಸರಿ, ಅದು ಕೂಡ ಈಗ December 6 ಮುಗಿಯುತ್ತೆ. ಅದಲ್ಲದೆ ನಮ್ಮಲ್ಲಿ ಡ್ರೋನ್ ತರಬೇತಿ ಕೂಡ ನಡೀತಾ ಇದೆ. ಓಹೋ, ಪೈಲಟ್. ಯಾಕಂದ್ರೆ ಈಗ ಜಾಸ್ತಿ ಯಂಗ್ಸ್ಟರ್ಸ್ ಅಲ್ಲಿ ಡ್ರೋನ್ ಬಗ್ಗೆ ಕಲಿಬೇಕು. ಹೌದು, ಔಷಧಿ ಎಲ್ಲ ಸಿಂಪರಣೆ ಮಾಡೋದಕ್ಕೆ ಎಲ್ಲರೂ ಡ್ರೋನ್ನೇ ಬಳಸ್ತಾ ಇರೋದು. ನಾವು ಏನ್ ಮಾಡಿದೀವಿ ಅಂದ್ರೆ ಕಾಮನ್ ಡ್ರೋನ್ ಟೆಕ್ನಿಕ್ಸ್ ಅಂತ, ಅವ್ರಿಗೆ ಅವ್ರ ಔಷಧಿ ಎಲ್ಲರೂ ತರಬೇತಿ ಪಡ್ಕೋಬಹುದು, ಒಂದು ಲೈಸೆನ್ಸ್ ಕೊಟ್ರೆ ಮದುವೆ ಮನೆಯಲ್ಲಾರು ಅವ್ರು ಕೆಲಸ ಮಾಡುವ ಒಟ್ಟಿನಲ್ಲಿ ಅವ್ರಿಗೆ ಒಂದು ಉದ್ಯೋಗ ಸಿಗ್ಬೇಕು, ಒಂದು ಆಂಟ್ರಪ್ರಿನರ್ ಆಗ್ಬೇಕು. ಸಾಕಷ್ಟು ಅವರಲ್ಲಿ ಇಂಟ್ರೆಸ್ಟಿಂಗ್, ನಾವು ಕೆಲಸ ಮಾಡಿ ಸ್ವಂತ ಒಂದು ಅವರೇ ಉದ್ಯಮ ಶುರು ಮಾಡೋ ಥರ ಡ್ರೋನ್ ಟ್ರೈನಿಂಗ್. ಇದು ಬಂದ್ಬಿಟ್ಟು 250 ಜನಕ್ಕೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ವೆಲ್ಫೇರ್ ಇಂದ ಫಂಡಿಂಗ್ ಆಗಿದೆ. ನಮ್ಮ KVK ಸುತ್ತೂರಿನಲ್ಲಿ ಕೂಡ ನಡೀತಾ ಇದೆ ಇದು. ಈಗಾಗಲೇ 3ನೇ ಬ್ಯಾಚ್ ಈಗ ನಡೀತಾ ಇದೆ. ಸೊ ಇದನ್ನ ಮಾಡೋದ್ರಿಂದ ಅವ್ರಿಗೆ ಸರ್ಟಿಫಿಕೇಟ್ ಇರೋದ್ರಿಂದ ಒಂದು ಲೋನ್ ಕೂಡ ಸಿಗುತ್ತೆ. ಅವರೊಂದು ಸಣ್ಣ ಒಂದು ಡ್ರೋನ್ ತಗೊಂಡು ಪ್ರಯೋಗ ಮಾಡ್ಬೋದು, ಅಥವಾ ಒಂದು 5-6 ಜನ ಅಲ್ಲಿ ಬಂದಿರೋರು ಅವರೇ ಒಂದು ಜೊತೆಗೆ ಸೇರಿ ಉನ್ನತ ಮಟ್ಟದ ಒಂದು ಅವರೇ ಸ್ವಂತ ಉದ್ಯಮ ಮಾಡ್ಬೋದು. ಸೊ ಈಗ ಆಲ್ರೆಡಿ ಕೆಲವರು ಬಂದಿರೋರು ಆಲ್ರೆಡಿ ನಿಧಾನವಾಗಿ ಒಂದು ಕ್ಯಾಮ್ರಾ ತಗೊಳೋದು ಎಲ್ಲ ಶುರು ಮಾಡ್ತಾ ಇದ್ದಾರೆ. ಸೊ ಈ ಥರ ಸಾಕಷ್ಟು ಟ್ರೈನಿಂಗ್ ನಮ್ಮಲ್ಲಿ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಇನ್ನೊಂದು, ಸರ್ಕಾರ ಭಾಳ ಒಂದು ಮೆಚ್ಚುಗೆ ಪಡೆದಂಥ ಟ್ರೈನಿಂಗ್ ಅದ ಮತ್ಸ್ಯ ಸಖಿ, ಕೃಷಿ ಸಖಿ ಹಾಗೂ ಡೈರಿ ಡೈರಿಗೆ ಪಶು ಸಖಿ, ಮೂರು ಕೂಡ ನಮ್ಮಲ್ಲಿ ಇದು ಮೂರು ಕೂಡ ನಡೀತಾ ಇದೆ ಎಲ್ಲ ಕಡೆ. ಬಟ್ ನಮ್ಮಲ್ಲಿ ಪಶು ಸಖಿ ನಮ್ಮ ಏನು ಮೈಸೂರು ಜಿಲ್ಲೆ ಏನಿತ್ತು ಅದು ಎಲ್ಲ ಟ್ರೈನಿಂಗು ನಮ್ಮಲ್ಲೇ ನಡೆದಿದ್ರದು. ಸುತ್ತೂರು ಕೇವಿಕೆ ಅವರಲ್ಲಿ ಎಷ್ಟು ಕಾನ್ಫಿಡೆಂಟ್ ಬಂದಿದೆ ಹೆಣ್ಮಕ್ಳೆಲ್ಲ ಟ್ರೈನಿಂಗ್ ತಗೊಂಡ್ಮೇಲೆ ಸ್ವಂತ ಅವರು ಹೋಗಿ ಒಂದು ವ್ಯಾಕ್ಸಿನೇಷನ್ ಕೊಡೋ ಶಕ್ತಿ ಅವರಲ್ಲಿದೆ. ವಿವರವಾಗಿ ಹೇಳಿ ಸರ್ ಏನಿದು ಸರ್? ಇದು ಪಶು ಸಖಿ ಬಂದ್ಬಿಟ್ಟು ಒಂದೊಂದು ಪಂಚಾಯತಿಯಿಂದ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಒಟ್ಟು 246 ಜನ ನಮ್ಮಲ್ಲಿ ತರಬೇತಿ ಪಡೆದಿದ್ರು. ಅದರಲ್ಲಿ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3 ಅಂತ ಇರುತ್ತೆ. ಮಾಡ್ಯೂಲ್ 1 ಅಲ್ಲಿ ಬೇಸಿಕ್ ಥಿಂಗ್ಸ್ ಅವರಲ್ಲಿ ಏನೇನು ಕಲಿಬೇಕು, ಹಸುಗಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಮೇವಿನ ಬಗ್ಗೆ. ಮಾಡ್ಯೂಲ್ 2 ಅಲ್ಲಿ ಅವರಿಗೆ ಸ್ವಲ್ಪ ವ್ಯಾಕ್ಸಿನೇಷನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಮಾಡ್ಯೂಲ್ 3 ಕಂಪ್ಲೀಟಾಗಿ ಅವ್ರಿಗೆ ವ್ಯಾಕ್ಸಿನೇಷನ್ ಇಂಜೆಕ್ಟ್ ಮಾಡೋದಿಂದ ಹಿಡಿದು ಅವ್ರಿಗೊಂದು ಬೇರೆ ಕಡೆ ಕರ್ಕೊಂಡೋಗಿ ಹೇಗೆ ಮಾಡ್ತಾಯಿದ್ರೆ ಅನಿಮಲ್ ಹಸ್ಬೆಂಡ್ರಿ, ಸ್ವತಃ ಡಾಕ್ಟರ್ಸೇ ಬಂದು ಅವ್ರಿಗೆ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಬಂದು ಟ್ರೈನಿಂಗ್ ಕೊಡ್ತಾರೆ. ಮೂರು ಮಾಡ್ಯೂಲ್ ಆದವರು ಸಕ್ಸಸ್ಫುಲ್ ಆದ ನೆಕ್ಸ್ಟ್ ಮಾಡ್ಯೂಲ್ ಬರ್ತಾರೆ. ಆ ಕೋರ್ಸ್ ಇನ್ನೂ ಶುರುವಾಗಿಲ್ಲ ನಮ್ಮಲ್ಲಿ. ಒಟ್ಟು ನಾವು ಇದೇ ಥರ 33 ಜನ ಮಾಡಿ ಬ್ಯಾಚಸ್ ಆಲ್ಮೋಸ್ಟ್ ಒಂದು 245 ಜನ ಮಾಡಿದ್ದೀವಿ, ತರಬೇತಿ ಕೊಟ್ಟಿದ್ದೀವಿ. ಅವರಲ್ಲಿ ಒಂದು ಫೀಡ್ಬ್ಯಾಕ್ ತಗೊಂಡಾಗ ಅವರಲ್ಲಿ ಎಷ್ಟು ಒಂದು ಕಾನ್ಫಿಡೆಂಟ್ ಬಂದಿದೆ ಅಂದರೆ, ಮೊದಲು ಬಂದಾಗ ಅವ್ರ ಮಾತು ಕೂಡ ಆಡಲ್ಲ, ಬಟ್ ಈ ಮೂರು ಮಾಡ್ಯೂಲ್ ಮುಗಿಸ್ಕೊಂಡ್ಮೇಲೆ ಬಹಳ ಚೆನ್ನಾಗಿ ಮಾತಾಡೋದು, ಅವರಲ್ಲೊಂದು ಒಂದೇನೋ ಒಂಥರ ಉಲ್ಲಾಸ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಶಕ್ತಿ ಕೂಡ ತುಂಬಿಕೊಂಡಿದೆ. ಈ ಮಾಡ್ಯೂಲ್ ಡೆವಲಪ್ ಮಾಡಿರೋದು ಯಾರು? ಇದು ಪಶು ಸಂಗೋಪನೆ ತರಬೇತಿ ನಮ್ಮಲ್ಲಿ ನಡೀತಾ ಇದೆ, ಬಟ್ ರಿಸೋರ್ಸ್ ಪರ್ಸನ್ ಹೊರಗಡೆಯಿಂದ ಬರ್ತಾರೆ. ನಮ್ಮಲ್ಲಿ ಕೂಡ ಅನಿಮಲ್ ಹಸ್ಬೆಂಡ್ರಿ SMS ಇರೋದ್ರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಮುಗ್ದಿದೆ. ಸರ್, ಈಗ ನಿಮ್ಮಲ್ಲಿ ಎಷ್ಟು ಜನ ವಿಜ್ಞಾನಿಗಳಿದ್ದೀರಿ, ಯಾವ್ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವಿಜ್ಞಾನಿಗಳಿದ್ದೀರಿ? ಸರ್, ನಮ್ಮಲ್ಲಿ ಮುಖ್ಯವಾಗಿ ಒಬ್ಬ ಮುಖ್ಯಸ್ಥ ಇರ್ತಾರೆ, ಸೀನಿಯರ್ ಸೈಂಟಿಸ್ಟ್ ಹೆಡ್ ಅಂತ, ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ. ನಾನು ಅದಲ್ಲದೆ 6 ವಿಜ್ಞಾನಿಗಳು ಇರ್ತಾರೆ. ನಮ್ಮಲ್ಲಿ ಬೀಜ ತಂತ್ರಜ್ಞ ಒಬ್ರು SMS ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್, ಅದೇ ತರ ಒಬ್ರು ಹಾರ್ಟಿಕಲ್ಚರ್ ಸ್ಪೆಷಲಿಸ್ಟ್, ಅದೇ ತರ ಕ್ರಾಪ್ ಪ್ರೊಡಕ್ಷನ್ ಎಂಟಮಾಲಜಿ ಪೆಥಾಲಜಿ ತಿಳ್ಕೊಂಡಿರೋರೊಬ್ರು, ಅದೇ ತರ ಇನ್ನೊಬ್ರು ಫುಡ್ ಸೈನ್ಸ್ ಹೋಮ್ ಸೈನ್ಸ್ ರಿಲೇಟೆಡ್ ಅಂದ್ರೆ ವ್ಯಾಲ್ಯೂ ಆಡೆಡ್ ಕ್ರಾಪ್ಸ್ ಬಗ್ಗೆ ಮಾಡೋದಾಗ್ಲಿ, ಅದು ಮಹಿಳೆಯರಿಗೆ ಒಂದು ತರಬೇತಿ ಕೊಡೋದಾಗ್ಲಿ, ಕಿಚನ್ ಗಾರ್ಡನ್ ಬಗ್ಗೆ ಹೇಳೋದಾಗ್ಲಿ, ಹಿತ್ತಲ ಗಿಡ ಬೆಳೆಸೋದಾಗ್ಲಿ, ಅದ್ರ ಬಗ್ಗೆ ಒಬ್ರು. ಆಮೇಲೆ ಇನ್ನೊಬ್ರು ವೆಟರ್ನರಿ ಸೈನ್ಸ್ ಬಗ್ಗೆ ಡಾಕ್ಟರ್, ಅವರು ಪಶು ಬಗ್ಗೆ ಎಲ್ಲ ನೋಡೋದು. ಆಮೇಲೆ ಇನ್ನೊಬ್ರು ಮುಖ್ಯವಾಗಿ ಅಗ್ರೋನಮಿಸ್ಟ್ ಒಬ್ರು ಇರ್ತಾರೆ. ಒಟ್ಟು 6 ಕೂಡ ನಮ್ಮಲ್ಲಿ ಈಗ ಫುಲ್ ಫ್ಲೆಡ್ಜ್ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮಲ್ಲಿ ಒಬ್ರು ಫಾರ್ಮ್ ಮ್ಯಾನೇಜರ್ ಕೂಡ ಇರ್ತಾರೆ. ನಮ್ಮ ಏನು 50 ಎಕರೆ ಒಂದು ಕೃಷಿ ಬೇಕು ನಮ್ಮ KVK, ಅದನ್ನ ಅವರು ಮೇಂಟೈನ್ ಮಾಡೋ ಜವಾಬ್ದಾರಿ ಫಾರ್ಮ್ ಮ್ಯಾನೇಜರ್ ಕೂಡ. ಈಗ ನಿಮ್ ಫಾರ್ಮ್ ಅಲ್ಲಿ ಏನೇನು ಬೆಳೆದಿದ್ದೀರಾ ಸರ್? ತಾವು ಆಕ್ಚುಲಿ ನಮ್ಮಲ್ಲಿ ಹೇಳಬೇಕು ಅಂದ್ರೆ ಒಟ್ಟು ಒಂದು 13 ಮಾಡ್ಯೂಲ್ಸ್ ಇದೆ. ಆ ಮಾಡ್ಯೂಲ್ಸ್ ಅಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ತುಂಬಾ ಫೇಮಸ್ ಆಗಿರೋದು ವಿಭೂತಿ ಮೇಕಿಂಗ್, ದೇಸಿ ವಿಭೂತಿ ಮೇಕಿಂಗ್ ಅಂತ. ದೇಸಿ ವಿಭೂತಿ ಮೇಕಿಂಗ್ ನಮ್ಮಲ್ಲಿ ಗೋಶಾಲೆ ಇರೋದ್ರಿಂದ ಅಲ್ಲೇ ನಾವು ದೇಸಿ ಹಸುಗಳನ್ನ ಅಷ್ಟೇ ಬೆಳೆಸೋದು. ಮೊದಲು ಒಂದು 40 ಪ್ರಾರಂಭವಾಗಿದ್ದು ಈಗ 84 ಇದೆ ನಮ್ಮ ಗೋಶಾಲೆಯಲ್ಲಿ. ಸೊ ಆ 84 ಹಸುಲಿ ಸಗಣಿ ಬಂದಿದ್ರಲ್ಲಿ 1 kg ಸಗಣಿ 4 ವಿಭೂತಿ ಮಾಡ್ತೀವಿ. ಬೇರೆ ವಿಭೂತಿ ನೋಡಿದ್ರೆ ನಿಮಗೆ ಅದು ಸುಣ್ಣದ ಕೆಮಿಕಲ್ಸ್ ಇರುತ್ತೆ, ಇದು ಪ್ಯೂರ್ ಸಗಣಿಯಿಂದ ಮಾಡೋದು. 1 kg ಸಗಣಿಯಲ್ಲಿ 4 ವಿಭೂತಿ ಆಗ್ತದೆ, ನಾವು 40 ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ವೆಚ್ಚ ಆಲ್ಮೋಸ್ಟ್ 35 ಬೀಳುತ್ತೆ. ಒಬ್ರು ಮಹಿಳೆ ಮಾಡಬೇಕು ಅಂದರೆ ಅವ್ರಿಗೆ 21 ಬೇಕು ಒಂದು ವಿಭೂತಿ ಮಾಡೋಕ್ಕೆ. ಭಾಳ ಚೆನ್ನಾಗಿ ಅದನ್ನು ಒಣಗಿಸಿ ಪುಡಿ ಮಾಡಿ ಬೇಯಿಸಿ ಮತ್ತೆ ಪುಡಿ ಮಾಡಿ ಆ ಬಿಳಿ ಕಲರ್ ಥರ ಮಾಡಿ ಕೊಡುವಂಥದ್ದು ನಮ್ಮ ಕೇವಿಕೆಯಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ. ಅದಲ್ಲದೆ ನಮ್ಮಲ್ಲಿ ವರ್ಮಿ ಕಾಂಪೋಸ್ಟ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಯಾಕಂದರೆ ತುಂಬ ಜನ ಈಗ ಆರ್ಗ್ಯಾನಿಕ್ ಫಾರ್ಮ್ ಸಾವಯವ ಕೃಷಿ ಮಾಡೋದ್ರಿಂದ ವರ್ಮಿ ಕಾಂಪೋಸ್ಟ್ ಕೂಡ ನಡೀತಾ ಇದೆ. ಯಾಕಂದರೆ ಅದು 84 ಹಸುಗಳಿಂದ ಬಂದಿರೋ ಏನಿದೆ ಸಗಣಿಯೆಲ್ಲ ನಾವು ವರ್ಮಿ ಕಂಪೋಸ್ಟ್ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ನಮ್ಮಲ್ಲಿ ಒಟ್ಟು ಒಂದು 60 ಕೆಪಾಸಿಟಿ ಇದೆ ಪ್ರೊಡ್ಯೂಸ್ ಮಾಡೋದ್ರಲ್ಲಿ. ಇದು ಮುಖ್ಯವಾಗಿ ನಾನು ರೈತರಲ್ಲಿ ಹೇಳೋದು ಅಂದರೆ ಯಾವಾಗಲೂ ಎನ್ರಿಚ್ಡ್ ವರ್ಮಿ ಕಂಪೋಸ್ಟ್ ತೊಗೋಬೇಕು. ಯಾಕೆ ಅಂದರೆ ಅದರಲ್ಲಿ ಸೂಡೋಮೋನಸ್, ಟ್ರೈಕೋಡರ್ಮ ಹಾಗೂ ಬೇವಿನಿಂಡೆ 3 ಪದಾರ್ಥಗಳಿರ್ತವೆ. ಅದರಿಂದ ರೋಗ ನಿರೋಧಕ ಹೆಚ್ಚಾಗುತ್ತೆ ಹಾಗೂ ರೋಗ ಬರೋದಂಗೆ ಟ್ರೈಕೋಡರ್ಮ ಸೂಡೋಮೋನಸ್ ನೋಡ್ಕೋತವೆ. ಅದಲ್ಲದೆ ನಾವು 10 ಪರ್ kg ಮಾಡ್ತೀವಿ, ಬಟ್ 50 kg ಬ್ಯಾಗಲ್ಲೇ ಮಾಡೋದು. ಇನ್ನೊಂದು 8 ವಿತೌಟ್ ಎನ್ರಿಚ್ಮೆಂಟ್ ಇಲ್ಲ ಅಂದರೆ 8 ಪರ್ kg ಮಾಡ್ತೀವಿ. ಅದಲ್ಲದೆ ನಮ್ಮಲ್ಲಿ ನಾವು ಬೇರೆಯವ್ರಿಗೂ ಉದ್ಯೋಗ ಕಲ್ಪಿಸಿದ್ದೀವಿ ನಮ್ಮ ಕ್ಯಾಂಪಸ್ಸಲ್ಲೇ. ಒಂದು ಅವರಲ್ಲೂ ಕೂಡ ಒಂದು ಕೌಶಲ್ಯರನ್ನು ಐಡೆಂಟಿಫೈ ಮಾಡಿ ನಮ್ಮಲ್ಲಿ ಟ್ರೈನಿಂಗ್ ಪಡೆದವ್ರನ್ನ ಮುಖ್ಯವಾಗಿ ಮಡಿಕೆ ಮಾಡುವುದು ಟೆರಿಕೋಟಾ ಪ್ರೊಡಕ್ಷನ್, ಅದು ಕೂಡ ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಕೃಷಿ ಮೇಳ ಅಥವಾ ಮೈಸೂರಲ್ಲಿ ಏನೇ ಪ್ರೋಗ್ರಾಮ್ ಈಗ ದಸರಾ ಆಯ್ತಲ್ಲ ಅಲ್ಲಿ ಕೂಡ ಒಂದು ಸ್ಟಾಲ್ ಮಾಡಿದರು, ಅದು ವಿವಿಧವಾದ ಮಡಿಕೆಗಳು ಮಾಡೋದು, ಅದ್ರ ಬಗ್ಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ನಿಮ್ದು ಜಯಸಸ್ತೆ ಅರ್ಬನ್ ಹಾತ್ವೇ ಇದೆಯಲ್ಲ, ಅಲ್ಲೂ ಮಾಡ್ತಾರ? ಅಲ್ಲೂ ಮಾಡ್ತಾರೆ ಕೆಲವು ಟೈಮು, ಬಟ್ ಇಲ್ಲಿ ಜಾಸ್ತಿ ಅವರು ಕೃಷಿ ಸಂಬಂಧಪಟ್ಟ ಮೇಳಗಳಲ್ಲಿ ಅವರು. ಈಗ ನಮ್ಮ ಬೆಂಗಳೂರು ಕೃಷಿ ಮೇಳದ ನಡೀಬೇಕಾದ್ರೆ ಇವರು ಕೂಡ ಅಲ್ಲಿಗೆ ಸ್ಟಾಲ್ ಹಾಕ್ತಾ ಇದ್ದಾರೆ. ಓಕೆ. ಅದಲ್ಲದೆ ನಮ್ಮಲ್ಲಿ ಇನ್ನೊಂದು ಮುಖ್ಯವಾಗಿರೋದು ಅಂದರೆ ಚಾಕಿ ರೇರಿಂಗ್ ಕೂಡ ಇದೆ. ಅಲ್ಲಿ ನಮ್ಮಲ್ಲಿ ಯಾರು ತರಬೇತಿ ಪಡೆದಿದ್ರು ಆ ರೈತರಿಗೆ ಒಬ್ಬರು ಕೊಟ್ಬಿಟ್ಟು ಉತ್ತಮವಾದ ಚಾಕಿ ಕೂಡ ಮಾಡಿಕೊಡ್ತಾ ಇದ್ದಾರೆ ಸಿರಿಕಲ್ಚರ್. ಓ, ನಿಮ್ಮ ಕೆವಿಕೆಯಿಂದ ಚಾಕಿ ಹುಳುಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಓಕೆ. ಇನ್ನೊಂದು ಆಮೇಲೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ FPU ಅಂತ, ಅಲ್ಲಿ ಸಾಕಷ್ಟು ನಮಗೇನು ಮಸಾಲೆ ಪದಾರ್ಥ ಮಾಡ್ಕೋಬೇಕು, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್, ಚಕ್ಲಿ ಆಗಿರ್ಬೋದು, ಬಿಸಿಬೇಳೆಬಾತ್ ಪುಡಿ ಆಗಿರ್ಬೋದು, ಆಮೇಲೆ ಬಾಳೆ ಹುಡಿ ತರ ಬಾಕೋ ಅಂತಾರಲ್ಲ ಆ ಪುಡಿ ಮಾಡೋದಿರ್ಬೋದು, ಬಾಳೆಕಾಯಿ ಹುಡಿ, ಸಾಕಷ್ಟು ನಮ್ಮಲ್ಲಿ ಹೆಣ್ಮಕ್ಳು ಏನೇನು ತರಬೇತಿ ಕೊಡಬೇಕು ಅಲ್ಲಿ ಮಿಷಿನ್ಗಳೆಲ್ಲ ಇದೆ. ಅದೇ ರೀತಿ ಟೆಕ್ನಾಲಜಿ ಕೂಡ ನಮ್ಮಲ್ಲಿದೆ. ಅದನ್ನ ನಾವು ಅವರು ಒಂದು ಎಸ್ಪೆಷಲಿ ನಾವು ಮುಖ್ಯ ಕೊಡೋದು ಟ್ರೈಬಲ್ ಪೀಪಲ್ ಅಥವಾ ಹಿಂದುಳಿದವ್ರಿಗೆ ಕರೆದು ಅಲ್ಲಿ ತರಬೇತಿ ಕೊಡ್ತಾ ಇದ್ವಿ. ಅದಲ್ಲದೆ ಅದು ಮುಖ್ಯವಾಗಿ ಆ ಕ್ಷೇತ್ರದಲ್ಲಿ ಕಿಚನ್ ಗಾರ್ಡನಿಂಗ್ ತುಂಬ ಫೇಮಸ್ ಮಾಡ್ತಾ ಇದ್ವಿ. ನಾವೇ ಒಂದು ವೆಜಿಟೇಬಲ್ ಕಿಟ್ಟು ಅದನ್ನೆಲ್ಲ ಮಾಡಿ, ಮೊದಲು ನಮ್ಮ ಮನೆ ಹಿಂದ್ಗಡೆ ಒಂದು ಇತ್ಲಿ ಇರೋದು, ಅಲ್ಲಿ ಸಾಕಷ್ಟು ಕರಿಬೇವಿನ ಸೊಪ್ಪು, ಆಮೇಲೆ ಮನೆಗೆ ಬೇಕಾಗಿರೋ ಸೊಪ್ಪುಗಳು ಹಾಗೂ ಪಪ್ಪಾಯ ಗಿಡ ಎಲ್ಲ ಇರ್ತಿತ್ತು. ಅವಾಗ ಸಮಗ್ರ ನಮ್ಗೆ ಆರೋಗ್ಯ ಎಲ್ಲ ಚೆನ್ನಾಗಿರೋದು, ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಸಿಗೋದು. ಬಟ್ ಈಗಿನ ಕಾಲದಲ್ಲಿ ಯಾರು ಮಾಡ್ತಾ ಇಲ್ಲ. ಬಟ್ ಹಳ್ಳಿ ಕೂಡ ಈಗ ಅಲ್ಲಿ ಕೂಡ ಸೊಂಬೇರಿಗಳಾಗಿ ಹಿಂದ್ಗಡೆ ಬಿಟ್ಬಿಟ್ಟಿದ್ದಾರೆ ಖಾಲಿ. ನೀವು ನೋಡಿರ್ಬೋದು ಸಾಕು ಪರ್ಸಿಗೆ ಎಲ್ಲ ಸೀರಿಯಲ್ ನೋಡಿಕೊಂಡೇ ಕಾಲ ಕಲಿತಾರೆ. ಅದರಿಂದ ನಮ್ಮ ಕೆವಿಕೆ ಸುತ್ತೂರಲ್ಲಿ ಏನಿದೆ ಆದಷ್ಟು ಟೈಲರಿಂಗ್ ಹಾಗೂ ಈ ರೀತಿ ಒಂದು ಬೆಳವಣಿಗೆ ಮಾಡ್ಕೊಳ್ಳಿ ಅಂತ ಒಂದು ತರಬೇತಿ ಕೊಡ್ತಾ ಇದ್ದೀವಿ. ಸೊ ಈಗಾಗಲೇ ಕಿಟ್ ಕೊಟ್ಟಿರೋರಿಗೆ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಾ ಇದೆ. ಎಸ್ಪೆಷಲಿ ಸುವಾಸನೆ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಅದೇ ಥರ ನಾವು ಇದನ್ನ ಹೆಣ್ಮಕ್ಳಿಗೆ ನುಗ್ಗೆ ಗಿಡ ನುಗ್ಗೆ ಸೊಪ್ಪು ಒಣಗಿಸಿ ಪುಡಿ ಮಾಡ್ಕೊಂಡು ಸೂಪು ಅಥವಾ ಬೇರೆ ಪದಾರ್ಥಗಳ ಬಗ್ಗೆ ಕೂಡ ನಾವು ತರಬೇತಿ ಕೊಡ್ತಾ ಇದ್ವಿ. ಆಮೇಲೆ ಇದು ತುಂಬ ವರ್ಷದಿಂದ ಕೂಡ ಟೈಲರಿಂಗ್ ಕ್ಲಾಸಸ್ ನಮ್ಮಲ್ಲಿ ಕೂಡ ಹಾಕ್ತಾ ಇದ್ದಾರೆ, ಹೊಲಿಗೆ ತರಬೇತಿ. ಸೊ ಈ ರೀತಿ ಎಲ್ಲ ಕಾರ್ಯಗಳು ನಡೀತಾ ಇದೆ. ಇನ್ನೊಂದು ನಮಗೆ ಒಳ್ಳೆ ಇನ್ಕಮ್ ಕೊಡುವಂಥದ್ದು ಅಂದರೆ ಅಗ್ರಿ ಕ್ಲಿನಿಕ್. ಈಗ ನಮ್ಗೆ ಹುಷಾರಿಲ್ಲ ಅಂದ್ರೆ ನಾವು ಯಾರ ಹತ್ರ ಹೋಗ್ತೀವಿ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಏನೋ ರಶೀದಿ ಬರ್ಕೊಡ್ತಾರೆ, ಅದು ನೆಕ್ಸ್ಟು ಪಕ್ಕದಲ್ಲೇ ಇರೋ ಮೆಡಿಸನ್ ತಗೋಬೇಕಾಗತ್ತೆ, ಪಕ್ಕದಲ್ಲೇ ಫಾರ್ಮಸಿಗೆ ಹೋಗ್ತಾರೆ. ಈಗ ರೈತರಲ್ಲೂ ಕೂಡ ನಮ್ಮಲ್ಲಿ ಎಲ್ಲ ವಿಜ್ಞಾನಿಗಳು ಇರೋದ್ರಿಂದ ಡೈಲಿ ಒಬ್ಬೊಬ್ಬರು ವಿಜ್ಞಾನಿ ಇರ್ತಾರೆ, ಅವರಲ್ಲಿ ನಾವು ಅಲಾಟ್ ಮಾಡ್ತೀವಿ. ನಾನು ಅಲಾಟ್ ಮಾಡಿರೋದ್ರಿಂದ ಪ್ರತಿ ಸೋಮವಾರದಿಂದ ಶನಿವಾರ ತನಕ ಒಬ್ಬೊಬ್ಬರು ವಿಜ್ಞಾನಿ ಅಟೆಂಡ್ ಮಾಡಬೇಕು. ಯಾವುದೇ ಒಂದು ರೈತರು ರೋಗ ಅಥವಾ ಹುಳ ಎಫೆಕ್ಟ್ ಆಗಿರೋ ಪ್ಲಾಂಟ್ಸನ್ನ ತೊಗೊಂಬಂದರೆ ತಕ್ಷಣ ಅವರಲ್ಲೇ ನೋಡಿ ಅವ್ರಿಗೆ ಒಂದು ಮೆಡಿಸನ್ಸ್ ಬರ್ಕೊಡೋದು. ಆದಮೇಲೆ ನಾವು ಬೇರೆ ಕಡೆ ನೋಡಿಕೊಂಡ್ರೆ ಒಳ್ಳೆ ಕ್ವಾಲಿಟಿ ಮೆಡಿಸನ್ಸ್ ತರಿಸಿ ಡೈರೆಕ್ಟ್ ನಾವು ಏನು ಡೀಲರ್ ಇರ್ತಾರೆ ಅವ್ರ ಹತ್ರನೇ ತರಿಸಿ ನಾವು ಅವ್ರಿಗೆ ಫಾರ್ಮರ್ಸ್ ಕೊಡ್ತೀವಿ, ಕಡಿಮೆ ದರದಲ್ಲಿ ಕೊಡ್ತೀವಿ. ಸೊ ಅದರಿಂದ ಅವ್ರಿಗೆ ಒಂದು ನಂಬಿಕೆ, ಒಂದು ಟ್ರಸ್ಟು. ಓಕೆ. ಅವರು ಹೊಲದಲ್ಲಿ ಸ್ಪ್ರೇ ಮಾಡಿ ಅಥವಾ ಗದ್ದೆಯಲ್ಲಿ ಸ್ಪ್ರೇ ಮಾಡಿ ರಿಸಲ್ಟ್ಸ್ ಬಂದಾಗ ಖುಷಿಯಾಗಿ ಹೇಳ್ಕೊತಾರೆ ನಮ್ಗೆ ಲಾಸ್ಟ್ ಟೈಮ್ ಹಿಂಗೆ ಆಯಿತು ಅಂತ. ಹುಷಾರಿಲ್ದಾಗ ಡಾಕ್ಟರ್ ಹತ್ರ ಹೋದಂಗೆ ಇಲ್ಲಿ ಡಾಕ್ಟರ್ ಹತ್ರ ಬರೋದು, ಖಂಡಿತ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. ಮೆಡಿಕಲ್ ಶಾಪಲ್ಲಿ ಔಷಧಿ ತಗೊಂಡಂಗೆ ನಿಮ್ದೇ ಶಾಪಲ್ಲಿ ಔಷಧಿ ತಗೊಳ್ಳೋದು, ಅದನ್ನು ಬಳಸೋದು, ಅದನ್ನು ಬಳಸೋದು ಅಲ್ವೇ. ಎಲ್ಲಿ ಬರುತ್ತೆ ಈ ಕ್ಲಿನಿಕ್ ತಮ್ಮದು? ಅಲ್ಲೇ ಸುತ್ತೂರು ಕೆವಿಕೆಲ್ಲೇ ಅಟ್ಯಾಚ್ ಆಗಿದೆ, ಕೆವಿಕೆನಲ್ಲೇ ಇದೆ, ಎಂಟ್ರೆನ್ಸ್ ಅಲ್ಲೇ ನಾವು ಮಾಡಿಟ್ಟಿದ್ದೀವಿ. ಸೊ ರೈತರು ಬೆಳಿಗ್ಗೆ 10 ಸಂಜೆ 5 ತನಕ ಈ ಪ್ರಯೋಜನ ಪಡೀಬಹುದು. ಈಗ ಪೀಕ್ ಟೈಮಲ್ಲಿ ನಮಗೆ ಕಡಿಮೆ ಅಂದ್ರೆ 40-60 ರೈತರು ವಿಸಿಟ್ ಮಾಡ್ತಾರೆ ಪ್ರತಿ ದಿವಸ, ಯಾಕೆಂದ್ರೆ ಅದನ್ನು ತಗೊಳ್ತಾರೆ. ಜೊತೆಗೆ ನಮ್ಮಲ್ಲಿ ಇನ್ನೊಂದು ಫೇಮಸ್ ಆಗಿರೋದಂದ್ರೆ ಬಯೋ ಫರ್ಟಿಲೈಸರ್ಸ್, ಬಯೋ ನ್ಯೂಟ್ರಿಯೆಂಟ್ಸ್. ಅದರಲ್ಲಿ ಬನಾನಾ ಸ್ಪೆಷಲ್ ಅಂತ ಹೇಳ್ತೀವಿ, ಬನಾನಾ ಸ್ಪೆಷಲ್. ಬಾಳೆ ನ್ಯೂಟ್ರಿಯೆಂಟ್ಸ್ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ, ಅವ್ರೇನು ಮೇಜರ್ NPK ಕೊಡ್ತಾರೋ ಅದಲ್ಲದೆ NPK ಈ ಉಳಿದಿದ್ದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು. ಇದು IHR ಟೆಕ್ನಾಲಜಿ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ರೈತರು ಇಲ್ಲಿ ಬಂದು ನಮ್ಮಲ್ಲಿ ಬನಾನಾ ಸ್ಪೆಷಲ್ ಅಂತ ತೊಗೊಂಡು ಹೋಗ್ತಾರೆ, ಅದು ನಮ್ಮಲ್ಲೇ ನಾವು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ರೈತರಿಗೆ ಕೊಡ್ತೀವಿ. ಅದಲ್ಲದೆ ನಾವು ಟ್ರೈಕೋಡರ್ಮಾ, ಸೂಡೋಮೊನಸ್ ಅಥವಾ ಬೇರೆ ಬೇರೆ ಶಿಲೀಂಧ್ರಗಳನ್ನು, ಸಾರಿ, ಮೈಕ್ರೋ ಆರ್ಗಾನಿಸಮ್ಸ್, ಸೂಕ್ಷ್ಮಜೀವಿಗಳನ್ನು ಕೊಡ್ತಾಯಿ ಬಯೋ ಫರ್ಟಿಲೈಸರ್ಸ್. ಹಾಗೂ ಅದ್ರ ಬಗ್ಗೆ ನಾವು ಸಾಕಷ್ಟು ತರಬೇತಿ ಕ್ಷೇತ್ರಕ್ಕೆ ಹೋಗೋದು, ಯಾರೋ ರೈತರು ಬರ್ತಾರೆ ಇಲ್ಲ ಆಗಲ್ಲ ತುಂಬ ಹಾಳಾಗಿಬಿಟ್ಟಿದೆ ನಮ್ಮ ಜಮೀನು ಅಂದರೆ ಡಯಾಗ್ನೋಸ್ಟಿಕ್ ಫೀಲ್ಡ್ ವಿಸಿಟ್, ಅಲ್ಲೇ ನಾವು ಮಧ್ಯ ಹತ್ತಿರದಲ್ಲಿದ್ದರೆ ನಮ್ಮ ವೆಹಿಕಲ್ಲೇ ಹೋಗಿ ನೋಡಿಕೊಂಡು ಅಲ್ಲಿ ಯಾರು ಪೆಥಾಲಜಿಸ್ಟ್ ಇರ್ತಾರೆ, ಎಂಟಮಾಲಜಿಸ್ಟ್ ಕ್ರಾಪ್ ಪ್ರೊಡಕ್ಷನ್ನಲ್ಲಿ, ಅವರು ಹೋಗಿ ಅಲ್ಲೇ ಅವರಿಗೆ ಒಂದು ಮಾಹಿತಿ ಕೊಟ್ಬಿಟ್ಟು ತಕ್ಷಣ ರೈತರಲ್ಲಿ ಒಂದು ಭರವಸೆ ಮೂಡೋ ಥರ ಮಾಡ್ತೀವಿ, ಪರಿಹಾರವನ್ನು ಪರಿಹಾರ ಕೊಡ್ತೀವಿ ಸಮಸ್ಯೆಗಳಿಗೆ. ಸೊ ಈ ರೀತಿ ಸಾಕಷ್ಟು ಆಕ್ಟಿವಿಟೀಸ್ ಆಗ್ತಾ ಇದೆ. ಓಕೆ. ಅಂದರೆ ನಿಮ್ಮ ಫಾರ್ಮಲ್ಲಿ ಬೆಳೆನೂ ಕೂಡ ಬೆಳೀತಿರತ್ತವು? ಹೌದು ಹೌದು. ನಮ್ಮಲ್ಲಿ ಜಾಸ್ತಿ ಇರೋದು ಹಾರ್ಟಿಕಲ್ಚರ್ ಫಾರ್ಮ್ ಇದೆ. ನಮ್ಮಲ್ಲಿ ಸಾಕಷ್ಟು ಮಾವಿನ ಗಿಡಗಳು ಬೆಳೆಸಿದೀವಿ, ಅದನ್ನ ಕೂಡ ಗ್ರಾಫ್ಟ್ ಮಾಡ್ತಾ ಇದೀವಿ. ಇನ್ನೊಂದು ನಮಗೆ ಇನ್ನೊಂದು ಒಳ್ಳೆ ರೈತರು ಇಷ್ಟಪಡೋದಂದ್ರೆ ಪಕ್ಕದಲ್ಲೇ ಇದೆ ಒಂದು, ಅವ್ರು ಏನಾರ ಒಂದು ರೋಗ ಬಂದರೆ ತೊಗೊಂಡ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಒಂದು ನರ್ಸರಿ ಕೂಡ ಇದೆ ಸಾಕಷ್ಟು. ಲಾಸ್ಟ್ ಟೈಮ್ ಒಂದು 40,000 ಅಡಿಕೆ ಸಸಿ ಮಾರಿದ್ದೀವಿ. ಯಾಕಂದರೆ ಈ ಕಡೆ ಇತ್ತೀಚೆಗೆ ಜನರಲ್ಲಿ ಅಡಿಕೆ ಹಾಕಬೇಕು ಹಾಗೂ ತೆಂಗು ಹಾಕಬೇಕು ಅಂತ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಅದನ್ನು ಕೂಡ ನಾವು ಸಾಕಷ್ಟು ರೀತಿಯಲ್ಲಿ ನಮ್ಮ ಹಾರ್ಟಿಕಲ್ಚರ್ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಅದನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಇನ್ನು ಎಕ್ಸಾಟಿಕ್ಸ್ ಫ್ರೂಟ್ಸ್ ಸುಮಾರು ಜನ ಕೇಳ್ತಾರೆ ನಮಗೆ, ಅವರ ಥೈಲ್ಯಾಂಡ್ದು ಬೇಕು, ಆ ರೀತಿ ಬೇಕು, ಹೂ ಹೊಡ್ಸೋದು ತಳಿಗಳು ಬೇಕು, ಉದಾಹರಣೆಗೆ ಜಾಕ್ ಫ್ರೂಟ್ಸ್ ಥೈಲ್ಯಾಂಡ್ ಜಾಕ್ ಫ್ರೂಟ್ ಬೇಕು ಆ ರೀತಿ ಒಂದೊಂದು. ಆಮೇಲೆ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದಿದ್ದೀವಿ ಅವ್ರ ಡೆಮಾನ್ಸ್ಟ್ರೇಷನ್ ಮಾಡೋಕೆ, ನಮ್ಮ ಕ್ಯಾಂಪಸಲ್ಲೇ ಇದೆ ಡ್ರ್ಯಾಗನ್ ಫ್ರೂಟು, ಅದು ಕೂಡ ತರಬೇತಿ ಕೊಡ್ತೀವಿ ನಾವು. ಅದನ್ನೆಲ್ಲ ನೋಡಿದಾಗ ಅವರು ಕೇಳ್ತಾರೆ ನಮ್ಮಲ್ಲೂ ನಮಗೂ ಬೇಕು ಸಸಿಯಿಂದ, ಅದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಒಂದು ಎರಡು ದೊಡ್ಡ ನರ್ಸರಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಹಾಗೂ ತೆಂಗಿನ ಡಿಮ್ಯಾಂಡ್ ಇರೋದ್ರಿಂದ ತೆಂಗಿನ ನರ್ಸರಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಅವರು ಬಂದರೆ ಅವರು ಔಷಧಿ ತೊಗೋಬೋದು, ಸಸಿಗಳನ್ನ ತೊಗೋಬೋದು, ಗೊಬ್ಬರಗಳು ತೊಗೋಬೋದು, ಯಾವುದು ಬಯೋ ಫರ್ಟಿಲೈಸರ್ಸ್, ಆಮೇಲೆ ನಾವೇ ಸ್ವತಃ ಮಾಡೋದ್ರಿಂದ. ಇನ್ನೂ ಈಗ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ಬಯೋಕಂಟ್ರೋಲ್ ಲ್ಯಾಬು, ಇನ್ನೊಂದು 6 months ಆದಮೇಲೆ ಲಾರ್ಜ್ ಸ್ಕೇಲಲ್ಲಿ ನಮ್ಮ ಒಂದು ಟಾರ್ಗೆಟ್ ಇದೆ. ಆದಷ್ಟು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್, ಯಾಕಂದರೆ ಇಲ್ಲಿ 99% ಭಾಗ ರೈತರಿಗೆ ಬಯೋ ಫರ್ಟಿಲೈಸರ್ ಬಗ್ಗೆ ಅರಿವೇ ಇಲ್ಲ. ಯಾಕಂದರೆ ಸಾಕಷ್ಟು ಆಸಕ್ತಿ ಈಗ ರೈತರಲ್ಲಿ ಬಂದಿರೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ. ಬಟ್ ಬಯೋ ಫರ್ಟಿಲೈಸರ್ಸ್ ಅಥವಾ ಸೂಕ್ಷ್ಮ ಜೀವಾಣು ಗೊಬ್ಬರಗಳು ಒಂದು ಅದು ಕಾಂಪೋನೆಂಟ್, ಅದು ಅದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಜಾಸ್ತಿ ಅಭಿವೃದ್ಧಿ ಮಾಡ್ತೀವಿ. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 26ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿ ಉತ್ಪನ್ನಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆಎನ್ ಮಧುಸೂದನ್ ಹಾಗೂ ಡಾಕ್ಟರ್ ವೈ ತಿರುಪತಯ್ಯ. ಸಂಪರ್ಕ ಸಂಖ್ಯೆಗಳು 251258 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 26ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿ ಉತ್ಪನ್ನಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ರೇಷ್ಮೆ ಐಸಿರಿ ಬೆಳೆಯರು ಕೃಷಿಕರ ಪಾಲಿಗೆ ಸೇರಿಸಿರಿ. ರೇಷ್ಮೆ ಐಸಿರಿ ಬೆಳೆಯರು. ಡಾಕ್ಟರ್ ಜ್ಞಾನೇಶ್ ಅವರೇ, ಸಾಕಷ್ಟು ತರಬೇತಿಗಳ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ, ತರಬೇತಿ ನೀಡೋದಕ್ಕೆ ನಿಮ್ಮಲ್ಲಿ ವ್ಯವಸ್ಥೆ ಏನಿದೆ? ನಮ್ಮಲ್ಲಿ ಕಂಪ್ಲೀಟ್ಲಿ ಫ್ಲೆಜ್ಡ್ ಒಂದು 60 ರೈತರಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ. ಹಾಸ್ಟೆಲ್ ಇದೆ? ಹಾಸ್ಟೆಲ್ ಇದೆ, ಹಾಸ್ಟೆಲ್ ಇದೆ, ಪ್ಲಸ್ ಟ್ರೈನಿಂಗ್ ಸೆಂಟರ್ಸ್ ಇದೆ, 2 ಟ್ರೈನಿಂಗ್ ಹಾಲ್ಸ್ ಇದೆ, ಒಂದು ಕಡೆ 2 ಕ್ಲಾಸಸ್ ಕಂಟಿನ್ಯೂಸ್ ಆಗಿ ಮಾಡೋ ಥರ ಸಾಮರ್ಥ್ಯ ಇದೆ. ಜೊತೆಗೆ ನಮ್ಮಲ್ಲಿ 2 ಭಟ್ರು ಕೂಡ ಇಟ್ಕೊಂಡಿದ್ದೀವಿ, ನಾವೇ ಎಲ್ಲೂ ಯಾವತ್ತೂ ಊಟ ಹೊರಗಡೆ ತರಿಸಲ್ಲ. ಮೆಸ್ ಇದೆ? ಹಾಂ, ಮೆಸ್ ನಾವೇ ಕೂಡ, ಯಾಕಂದರೆ ನಾವೇ ಊಟ ಮಾಡೋದ್ರಿಂದ ಅಲ್ಲಿ ನಾವೇ ಶುದ್ಧವಾದ ಆಹಾರ ಹೇಗೆ ಸಿಗುತ್ತೆ ಅಂತ ನೋಡಿ ಅದನ್ನು ನಾವೇ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅದು ಮೆಸ್. ಸೊ ಕೆಲವು ಟೈಮು ನಾವು ಎಲ್ಲ ಟ್ರೈನಿಂಗಲ್ಲೂ ನಮಗೆ ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಥವಾ ಪ್ರೈವೇಟ್ ಕಂಪ್ನಿ ಸ್ಪಾನ್ಸರ್ಡ್ ಆಗಿರೋದ್ರಿಂದ ನಾವು ಮೆಸ್ಸದ್ದು ಊಟ ಯಾವತ್ತೂ ತರಿಸಲ್ಲ. ಸೊ ನಮ್ಮಲ್ಲೇ ಒಳ್ಳೆ ಆರೋಗ್ಯಕರವಾದ ಆಹಾರನ ಕೊಡ್ತೀವಿ ನಾವು. ಸೊ ಒಂದೊಮ್ಮೊಮ್ಮೆ ತುಂಬ ಟ್ರೈನಿಂಗ್ ಜಾಸ್ತಿ ಆದಾಗ ನಾವು ಒಂದು 60 ಎಕ್ಸ್ಪೆಕ್ಟ್ ಮಾಡ್ತೀವಿ, 150 ಕೂಡ ರೈತರುಗಳು ಬಂದುಬಿಡ್ತಾರೆ. ಯಾವ್ದಾರ ಹೊಸ ಮಾಹಿತಿ ಅಥವಾ ನಾನು ಹೇಳಿದ್ನಲ್ಲ ಟ್ರೈನಿಂಗ್ ಕೊಡಬೇಕಾದ್ರೆ, ಜನರಲ್ 2 ಟ್ರೈನಿಂಗ್ ಕೊಡಬೇಕಾದ್ರೆ, ಸೊ ಆವಾಗ ಕೂಡ ನಮ್ಮಲ್ಲಿ ಕೆಪಾಸಿಟಿ ಇದೆ ಅಷ್ಟು ಜನ ಅಕಾಮಡೇಟ್ ಮಾಡೋದು. ಯಾಕೆಂದರೆ ಹಾಸ್ಟೆಲ್ ಸೌಲಭ್ಯ ಇದೆ, ಹಾಸ್ಟೆಲ್ ಸೌಲಭ್ಯ ಇದೆ, ಆಹಾರ ತಾವೇ ನೀಡ್ತೀರಿ, ಆಮೇಲೆ ನಿಮ್ಮಲ್ಲಿಗೆ ಬರುವಂತಹ ತರಬೇತಿಗೆ ಏನು ಜನ ಬರ್ತಾರೆ ಅವ್ರು ಅಲ್ಲೇ ಉಳಿಬೇಕು, ಆ ಸೌಲಭ್ಯ ಇದೆ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್? ಹೌದೌದು, ಪ್ರತ್ಯೇಕವಾಗಿ ಅಂದರೆ ರೂಮ್ಸ್ ಮಾಡಿದ್ದೀವಿ. ಸೊ ಸಪ್ರೇಟಾಗಿ ಅವರು ಮೇಲ್ಗಡೆ ಫ್ಲೋರ್ ಎಲ್ಲ ಹೆಣ್ಣು ಮಕ್ಕಳಿಗೆ ಇರುತ್ತೆ, ಕೆಳಗಡೆ ಎಲ್ಲ ಗಂಡು ಮಕ್ಕಳಿಗೆ ಕೂಡ ಇರುತ್ತೆ. ಅಂದರೆ ಒಂದು ಒಳ್ಳೆ ಸುಸಜ್ಜಿತವಾದ ವ್ಯವಸ್ಥೆ ಇಟ್ಕೊಂಡಿದ್ದೀರಿ. ಏನಂದರೆ ಇಲ್ಲಿ ಒಂದು ಸಿಟಿಯಿಂದ ದೂರ ಇರೋದ್ರಿಂದ, ಆಮೇಲೆ ನಮ್ಮಲ್ಲಿ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಸಸ್ಯಾಹಾರ ಹಾಗೂ ಅವರು ಧೂಮಪಾನ ಆಗಲಿ ಬೇರೆ ಒಂದು ಚಟುವಟಿಕೆಗಳು ಎಲ್ಲ ಅಲ್ಲಿ ಏನು ಮಾಡೋ ಪ್ರಬಂಧನೇ ಬರಲ್ಲ. ಹಾಗಾಗಿ ಅವರು ಸಾಕಷ್ಟು ಅವರ ಟ್ರೈನಿಂಗ್ ಕಡೆ ಗಮನ ಕೊಡ್ತಾರೆ ಹೊರತು ಬೇರೆ ಕಡೆ ಗಮನ ಕೊಡಲ್ಲ. ಚಟಗಳಿಂದ ದೂರ ಇರ್ತಾರೆ, ಚಟಗಳಿಂದ ದೂರ ಇರುತ್ತೆ. ಎಷ್ಟೋ ಜನ ಕಮೆಂಟು ಕೂಡ ಮಾಡಿದ್ದಾರೆ, ಯಾಕೆ ಈಗ ಪ್ಯಾಕ್ಸ್ ಎಲ್ಲ ಬಂದಿರೋದು ಸರ್ ಇಲ್ಲೊಂದು ಬಂದರೆ ನಮಗೊಂದು ಡಿಫ್ರೆಂಟ್ ದೇವಸ್ಥಾನದ ಎನ್ವಿರಾನ್ಮೆಂಟ್ ಫೀಲ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಒಂದು ಚಟಗಳು ಬಿಡ್ತಂಗೆ ಆಗ್ಬಿಡ್ತಾರೆ ಅವ್ರಿಗೆ. ಓಕೆ, ಯಾಕಂದ್ರೆ 21 ದಿನ ಅವರು ಬಿಟ್ಟಿರಬೇಕು ಅಂದಾಗ ಸೊ ಆಲ್ಮೋಸ್ಟ್ ಅದ್ರ ಕಡೆ ಅವರು ಗಮನ ಕೊಡಲ್ಲ. ಅಂದರೆ ಮೊದಲನೇದು ತರಬೇತಿ, ಎರಡನೇದು ತಾಂತ್ರಿಕತೆಗಳ ವರ್ಗಾವಣೆ, ಮೂರನೇದು ನಿಮ್ಮಲ್ಲೇನೆ ಒಂದಷ್ಟು ಉತ್ಪನ್ನಗಳನ್ನು ತಯಾರು ಮಾಡಿ ಅದನ್ನು ರೈತರುಗಳಿಗೆ ಕೊಡುವಂತ, ರೈತರುಗಳು ಕೊಡುವಂತ ಅಲ್ವೇ. ಅದಲ್ಲದೆ ನಮ್ಮಲ್ಲಿ ಫಾರ್ಮ್ ಪಾಂಡ್ ಕೂಡ ಇದೆ ಮೀನುಗಾರಿಕೆ ಬಗ್ಗೆ. ಈಗ ತೆಲೆಪಿಯ ಮೀನನ್ನು ಕೂಡ ಬೆಳೆಸ್ತಾ ಇದೀವಿ. ಮೀನ್ಮರಿಗಳನ್ನು ಕೂಡ ನಾವು ಮೀನ್ಮರಿಗಳನ್ನ ನಾವು ತಂದು ಅಲ್ಲಿ ಯಾರ ಫಾರ್ಮರ್ಸ್ ಇಂಟ್ರೆಸ್ಟ್ ಇರೋರಿಗೆ ಹೇಗೆ ಬೆಳವಣಿಗೆ ಮಾಡಬೇಕು, ಫಿಶರೀಸ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾ, ಸಾಕಾಣಿಕೆ ಬಗ್ಗೆ ತರಬೇತಿ ಕೊಡ್ತಾ ಇದೀವಿ. ಹಾಗೂ ಇಲ್ಲಿ FLDಲಿ ಸಾಕಷ್ಟು ನಾವು ಅವ್ರಿಗೆ ರೈತರಿಗೆ ಎಲ್ಲಾನು ಕೊಡೋದ್ ನಾವು. ಭೂಮಿ ಅವ್ರದೇ ಇರುತ್ತೆ, ಕೆಲವೊಂದು ಇಂಪಾರ್ಟೆಂಟ್ ಕ್ವಾಲಿಟಿ ಸೀಡ್ಸ್ ಅದೊಂದು ಬಹಳ ಮುಖ್ಯವಾದ, ಅದನ್ನು ನಾನು ಹೇಳೋದ್ ಮರ್ತ್ಬಿಟ್ಟೆ. ನಮ್ಮ ಬೀಜ ಸಂಸ್ಕರಣ ಘಟಕ ಸೀಡ್ ಪ್ರೊಸೆಸಿಂಗ್ ಕೂಡ ಇದೆ, ಜೊತೆಗೆ ಸೀಡ್ ಹಬ್ ಅಂತ ಇದೆ ಒಂದು ಪ್ರಾಜೆಕ್ಟ್. ಸೀಡ್ ಹಬ್ ಮೇನ್ ಉದ್ದೇಶ ಏನಂದ್ರೆ ಒಳ್ಳೆಯ ಕ್ವಾಲಿಟಿ ಸೀಡ್ಸ್ ಪ್ರೊಡ್ಯೂಸ್ ಮಾಡಿ ನಾವು ರೈತರಲ್ಲಿ ಕೊಡಬೇಕು. ಆ ಪ್ರೊಡ್ಯೂಸ್ ಮಾಡೋರು ಯಾರು ಅಂದ್ರೆ ರೈತರೇ. ಅವ್ರಿಗೊಂದು ತರಬೇತಿ ಕೊಟ್ಟು ಅವರ ಜಮೀನಿನಲ್ಲೇ ಅವರು ಬೆಳೆದು ನಾವೇ ವಾಪಸ್ ಪರ್ಚೇಸ್ ಮಾಡ್ತೀವಿ. ಈಗ ಯಾವ್ಯಾವ ಬೀಜ ಮಾಡ್ತಾ ಇದ್ದೀರಾ? ಮುಖ್ಯವಾಗಿ ದ್ವಿದಳ ಧಾನ್ಯ ನಮಗೆ ಪ್ರಾಜೆಕ್ಟ್ ಅಲ್ಲಿ ಇರೋದು, ಸೀಡ್ ಅಪ್ ಪ್ರಾಜೆಕ್ಟ್ ಅಲ್ಲಿ. ಅದು ಬ್ಲ್ಯಾಕ್ ಗ್ರಾಮ್, ಉರ್ದು, ಆಮೇಲೆ ಉಳ್ಳಿ, ಆಮೇಲೆ ಅಳಸಂದೆ, ಈ ಮೂರು ಟಾರ್ಗೆಟ್ ಮಾಡ್ತಾ ಇದ್ವಿ. ಉರ್ದು ಈಗ 500 ಟನ್ನಷ್ಟು ಮಾಡ್ಕೊಂಡಿದ್ವಿ ಬೀಜ 500 ಕ್ವಿಂಟಾಲ್ ಅಷ್ಟು. ಯಾವ ತಳಿ? LRBG. ಅದು ತುಂಬಾ, ಅದು ಮೊಸಾಯಿಕ್ ವೈರಸ್ಗೆ ರೆಸಿಸ್ಟೆಂಟ್ ಆಗಿರೋದ್ರಿಂದ ಅದು ಭಾಳ ಫೇಮಸ್ ಆಗಿ ರೈತರಲ್ಲಿ ಅವರು ಹೊಸ ಯಾರಿಗಾರ ಬೇರೆ ಮಾರಬೇಕಾದ್ರೆ ನಾರ್ಮಲ್ ಆಗಿ ಬೆಳೆದು 7,000-8,000 ತನಕ ಅಷ್ಟೇ ಮಾರೋಕ್ಕಾಗೋದು. ಅದೇ ಅವರು ಬೀಜ ಉತ್ಪಾದನೆ ಮಾಡಿದ್ರೆ 12,000-13,000 ತನಕ ಸಿಗುತ್ತೆ ಅವ್ರಿಗೆ. ಕಡಿಮೆ ಅಂದರೂ 12,000ಕ್ಕೆ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದರಿಂದ ಒಂದು ನಮ್ಮ ರೈತರಿಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಒಂದು ಒಳ್ಳೆಯ ತಳಿ ಬೇರೆಯವ್ರಿಗೆ ಕೊಟ್ಟಂಗಾಗುತ್ತೆ, ಒಳ್ಳೆ ಸೀಡ್ಸ್, ಕ್ವಾಲಿಟಿ ಸೀಡ್ಸ್, ರೋಗ ನಿರೋಧಕಗಳು, ಜೊತೆಗೆ ಅವರಲ್ಲೊಂದು ಆಂಟ್ರಪ್ರಿನರ್ಶಿಪ್ ಸ್ಕಿಲ್ ಬರುತ್ತೆ. ಅಂದರೆ ನಾವು ಕೂಡ ಒಳ್ಳೆ ತಳಿಗಳು ಬೆಳಿಬೋದು ಅಂತ. ಈ ವರ್ಷ ಕೂಡ ನಾವು ಒಳ್ಳೆ ಟಾರ್ಗೆಟ್ ಮಾಡಿದ್ದೀವಿ, 1,000 ಕ್ವಿಂಟಾಲಷ್ಟು ರೀಚ್ ಮಾಡಬೇಕು ಅಂತ. ಸೊ ಅದೇ ರೀತಿ ಫಾರ್ಮರ್ಸ್ ಎಲ್ಲ ಐಡೆಂಟಿಫೈ ಮಾಡಿದ್ದೀವಿ. ನಿಮ್ಮ ಬೀಜ ಸಂಸ್ಕರಣಾ ಘಟಕ ಎಲ್ಲಿದೆ? ಅಲ್ಲೇ ಇದೆ, ಸುತ್ತ ನಮ್ಮ KVK meter ಪಕ್ಕದಲ್ಲೇ ಇದೆ. ಅಲ್ಲೇ ಸೀಡ್ ಅಪ್ ಪ್ರಾಜೆಕ್ಟ್ ಕೂಡ ಇದೆ. ಸೊ ಎರಡು ಪಕ್ಕ ಅಕ್ಕಪಕ್ಕದಲ್ಲೇ ಇದೆ. ಓಕೆ, ಅಂದ್ರೆ ಬೀಜನ ರೈತರ ಕಡೆ ಬೆಳೆಸಿ ಅವರಿಂದ ಖರೀದಿ ಮಾಡಿ ನಿಮ್ಮಲ್ಲೇ ಸಂಸ್ಕರಣೆ ಮಾಡಿ ಪ್ಯಾಕೆಟ್ ಮಾಡಿ ಅದನ್ನ ಬೇರೆ ರೈತರುಗಳಿಗೆ ಬಿತ್ತನೆ ಬೀಜವಾಗಿ ಕೊಡ್ತೀರಿ? ಬಿತ್ತನೆ ಬೀಜನ ಕೊಡ್ತೀವಿ. ಓಕೆ, ಉದ್ದು, ಹುರುಳಿ, ಅಳಸಂದೆ. ಮತ್ತೆ ಅಳಸಂದೆ ಸದ್ಯಕ್ಕೆ ಮೂರನ್ನ ಈಗ ಮಾಡಿದೀವಿ. ಭತ್ತದ ಬೀಜೋತ್ಪಾದನೆ ಏನ್ ಕೈ? ಭತ್ತದ ಬೀಜೋತ್ಪಾದನೆ ಕೂಡ ಇದೆ. ಕಮರ್ಷಿಯಲ್ ಸ್ಕೇಲ್ ಕೆಲವರು ಎಲ್ಲ ರೈತರುಗಳು ಜ್ಯೋತಿ ಕೇಳ್ತಾರೆ, ಜ್ಯೋತಿ ಮಾಡ್ತೀವಿ. ಆಮೇಲೆ ಇನ್ನು ಕೆಲವು ಲೋಕಲ್ ವೆರೈಟೀಸ್ ಇದೆ, ಸಿದ್ಧ ಸಣ್ಣ ಅಂತ ಭತ್ತದ ತಳಿ. ಅದಕ್ಕೆ ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ನಾವು ಮಲ್ಟಿಪ್ಲೈ ಮಾಡಿಕೊಡ್ತೀವಿ ಡಿಮ್ಯಾಂಡ್ ಇದ್ದಂಗೆ. ಅದಲ್ಲದೇ ನಾವು ಬೇರೆ ನಮ್ಮ ಆಸಕ್ತಿ ಪೂರ್ವಕವಾಗಿ ನಾವೊಂದು 50 ಎಕರೆ ಗದ್ದೆ ಕೂಡ ಮಾಡ್ತೀವಿ ಬೀಜ ಉತ್ಪಾದನೆಗೋಸ್ಕರ ಭತ್ತದ್ದು. ಸೊ ಅದು ಕೂಡ ಅಲ್ಲಿ ಬಂದಿರೋದನ್ನೆಲ್ಲ ಕೂಡ ನಾವು ರೈತರಿಗೆ ಬೀಜ ಉತ್ಪಾದನೆ ಆಗಲಿ ಅದು ಒಳ್ಳೆ ಕ್ವಾಲಿಟಿ ಬರಲಿಲ್ಲ ಅಂದರೆ ಅದನ್ನು ಆಹಾರವಾಗಿ ನಾವೇ ಬೆಳೆಸ್ಕೋತೀವಿ. ಓಕೆ, ನಿಮ್ಮಲ್ಲಿ ಹೈನುಗಾರಿಕೆ ಘಟಕನೂ ಕೂಡ ಇದೆ ಅಂದ್ರೆ ಹೈನುಗಾರಿಕಾ ತರಬೇತಿನೂ ನಿರಂತರವಾಗಿ ನಡೀತಿರುತ್ತ ತಮ್ಮಲ್ಲಿ? ಈಗ ಸದ್ಯಕ್ಕೆ ನಾವು ಹೈನುಗಾರಿಕೆ ಲಾರ್ಜ್ ಸ್ಕೇಲಲ್ಲಿ ಶುರು ಮಾಡಿಲ್ಲ, ಬಟ್ ತರಬೇತಿಗಳು ನಡೀತಾ ಇದೆ. ಎಸ್ಪೆಷಲಿ ಈಗ ನಾವು ಈಗ ನಮ್ಗೊಂದು CSR ಫಂಡಿಂಗ್ ಕೂಡ ಬಂದಿದೆ, ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಗೋಶಾಲೆ. ಅದು ರೆಡಿ ಆದ್ಮೇಲೆ ಈ ರೀತಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲೇ ಮಾಡ್ತೀವಿ, ಜೊತೆಗೆ ಹೈನುಗಾರಿಕೆ ತರಬೇತಿ ಕೂಡ ಮಾಡ್ತಿದ್ದೀವಿ. ಅಂದ್ರೆ ಈಗ ಬಹಳಷ್ಟು ಜನ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇದ್ರ ಬಗ್ಗೆ ಬಹಳ ಯುವಕರಿಗೆ ಆಸಕ್ತಿ ಇದೆ. ಎಸ್ಪೆಷಲಿ ಬನ್ನೂರು ಕುರಿಗಳು ನಮ್ಮ ಪಕ್ಕದ ಊರು ಗ್ರಾಮದಲ್ಲಿ ತುಂಬಾ ಜನ ಬೆಳೆಸ್ತಾ ಇದ್ದಾರೆ. ಕೆಲವರು ಮನೆಯಲ್ಲಿ 100 ಇದಾವೆ, ಕೆಲವ್ರಿಗೆ ಮನೆಯಲ್ಲಿ 50 ಇದಾವೆ. ಅಂತ ಕಡೆ ನಾವು FLD ಪ್ರೋಗ್ರಾಮ್ ಹಾಕೊಂಡಿದೀವಿ. ಈಗ ಉದಾಹರಣೆಗೆ ತಾಯಿ ಸತ್ತೋಗ್ಬಿಟ್ರೆ ಆ ಮರಿಗೆ ಆಲ್ಟರ್ನೇಟ್ ಹಾಲು ಕೊಡೋಕೆ ಇರಲ್ಲ, ಸೊ ಆ ಪುಡಿ ಕೂಡ ನಾವು ಕೊಡ್ತಾ ಇದೀವಿ. ಆಮೇಲೆ ಮೈಟ್ಸ್, ಕೆಲವು ಮೈಟ್ಸ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಯಾವ ರೀತಿ ಉಪಚರಣೆ ಮಾಡಬೇಕು, ಆಮೇಲೆ ವ್ಯಾಕ್ಸಿನೇಷನ್ ಹೇಗೆ ಕೊಡಬೇಕು ಅದನ್ನು ಕೂಡ ನಮ್ಮ ವೆಟ್ನರಿ ಡಾಕ್ಟರ್ ಜೊತೆ ನಾವು ಕೂಡ ಜೊತೆ ಹೋಗಿ ಆ ಹಳ್ಳಿಲಿ ಎಲ್ಲ ಕೂಡ ಮೆಡಿಸಿನ್ಸ್ ಏನೇನು ಬರುತ್ತೆ ಅವರಿಗೆ ಫೀಲ್ಡಲ್ಲಿ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ ಅಷ್ಟು ಕೂಡ ಸರಬರಾಜು ಮಾಡ್ತೀವಿ. ಆ ಹಳ್ಳಿಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಲ್ವಾ. ಹಾಂ, ಅದಲ್ಲದೆ ಈಗ ನಾವು ಪಶುಸಕಿರನ್ನೆಲ್ಲ ಟ್ರೈನಿಂಗ್ ಮಾಡೋದ್ರಿಂದ ಯಾವುದೇ ಒಂದು ಗ್ರಾಮಕ್ಕೆ ಹೋದ್ರೂ ಅಥವಾ ಪಂಚಾಯತ್ಗೆ ಹೋದ್ರೂ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ, ಇಲ್ಲಿ ಬಂದ್ಬಿಟ್ಟು ಸರ್ ಇಲ್ಲಿ ಬಂದಿರೋದಲ್ವ ನಮ್ಮ ಗ್ರಾಮದಲ್ಲಿ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತ. ಸೊ ಅದೊಂದು ಖುಷಿ ಕೊಡುತ್ತೆ ನಮಗೆ. ಡಾಕ್ಟರ್ ಜ್ಞಾನೇಶ್ ಅವರೇ, ಈಗ ಒಂದು ತಾವು ತರಬೇತಿಯನ್ನು ಕೊಡ್ತೀರಿ ಮತ್ತು ಬಹಳಷ್ಟು ಸೇವೆಯನ್ನು ಮಾಡ್ತಾ ಇದ್ದೀರಿ, ಇದರ ಒಂದು ಮೌಲ್ಯಮಾಪನ ಯಾವ ರೀತಿ ಮಾಡ್ಕೋತೀರಿ? ಎಸ್ ಸರ್, ಈಗ ನಮ್ಮಲ್ಲಿ ಇವಾಲ್ವೇಷನ್ ಟೀಮೇ ಇದೆ. ನಾವು ಸಪೋಸ್ ಈಗ FLD OFD ಕೊಡಬೇಕಾದ್ರೆ ಇವಾಲ್ವೇಷನ್ ಟೀಮನ್ನೇ ಔಟ್ಸೋರ್ಸ್ ಮಾಡಿಬಿಟ್ಟು ಅವರಲ್ಲಿ ಕೂಡ ಡೈರೆಕ್ಟಾಗಿ ಅವರು ರೈಟ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮಗೆ ನಿಮ್ಮ ಬಂದು ಸೈಂಟಿಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮಲ್ಲಿ ಏನು ಪ್ರಯೋಜನಗಳು ಅದೊಂದು. ಮತ್ತು ಸ್ಟಾರ್ಟಿಂಗಲ್ಲಿ ನಾವು KVK ಆದಾಗಿಂದನು ಇದುವರೆಗೂ ನೀವು ಅಗ್ರಿ ಕ್ಲಿನಿಕ್ದೇ ಒಂದು ಭಾಳ ಎಫೆಕ್ಟಿವ್ ಆಗಿದೆ, ರೈತರು ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಸೀಡ್ ಡ್ರಮ್ಮರ್ ಮೊದಲು ಪರಿಚಯಿಸಿದ್ದೆ ಸುತ್ತಮುತ್ತ HD ಕೋಟೆ ಆಗಲಿ ಇದ್ರ ಕಡೆ ಆಗಲಿ ನಮ್ಮ KVK ಅಂದರೆ ಭತ್ತದ ಬೀಜ ಮಾಡೋದಕ್ಕೆ ಡ್ರಮ್ ಸೀಡರ್. ಮತ್ತೆ ಈಗ ಅದೇ ವಾಪಸ್ ಬರ್ತಾ ಇದೆ, ಯಾಕಂದರೆ ಈಗ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಈಗ ಮತ್ತೆ ಈಗ ಸೀಡ್ ಡ್ರಮ್ಮರ್ ವಾಪಸ್ ಬರ್ತಾ ಇದೆ. ಅದೇ ರೀತಿ ಬಯೋಫರ್ಟಿಲೈಸರ್ಸ್ ಸುತ್ತಮುತ್ತ ಕಡೆ ಎಲ್ಲ ಜಾಸ್ತಿ ಪ್ರಚಾರ ಕೊಡ್ತಾ ಇದೀವಿ ತಗೊಳ್ಳೋಕ್ಕೆ, ಅದ್ರಿಗೆ ತರಬೇತಿ ಕೊಡೋಕ್ಕೆ. ಅದಲ್ಲದೆ ನಮ್ಮಲ್ಲಿ ಈಗ ಡ್ರ್ಯಾಗನ್ ಫ್ರೂಟ್ಸ್ ಕೂಡ ಒಳ್ಳೊಳ್ಳೆ ತರಬೇತಿ ಕೊಟ್ಟು ರೈತರಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯೋದಾಗಲಿ ಅಥವಾ ಎಕ್ಸಾಟಿಕ್ ಫ್ರೂಟ್ಸ್ ಬೆಳೆಯೋದಾಗಲಿ ಅದ್ರ ಕೂಡ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ನಮಗೆ. ಈ ರೀತಿ ಸಾಕಷ್ಟು ಟ್ರೈನಿಂಗಲ್ಲಂತೂ ನಮಗೆ ಅವಾಗಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಜನ ಅಡಾಪ್ಟ್ ಮಾಡಿದ್ದಾರೆ, ಎಷ್ಟು ಜನ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಆಂಟ್ರಪ್ರಿನರ್ಸ್ ಆಗಿದ್ದಾರೆ, ಅವರೆಲ್ಲ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ. ಓಕೆ, ಈಗ ಯಾರೋ ಒಂದು ಹಳ್ಳಿಯ ಜನರಿಗೆ ಯಾವುದೋ ಒಂದು ನಿರ್ದಿಷ್ಟವಾದ ಒಂದು ತರಬೇತಿ ಬೇಕಿರುತ್ತೆ ಅಂತ ಇಟ್ಕೊಳ್ಳಿ, ಅವರು ಬಂದು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಒಂದು ನಿಮ್ಮೊಳಗೆ ತರಬೇತಿ ಕೊಡೋದು ಅಥವಾ ಅವರಿರೋ ಜಾಗಕ್ಕೆ ನೀವು ಹೋಗಿ ತರಬೇತಿ ಕೊಡೋದು ಈ ಥರದ್ದನ್ನು ತಾವು ಮಾಡ್ತೀರಾ? ಖಂಡಿತ, ನಮ್ಮಲ್ಲಿ FPO ಸಂಸ್ಥೆಗಳು ತುಂಬ ಬೇಡಿಕೆ ಬರ್ತವೆ. ನಂಜನಗೂಡು 3 FPO ಸಂಸ್ಥೆಗಳಲ್ಲಿ ಈಶಾ ಫೌಂಡೇಶನ್ ಅನ್ನೋ ಸಂಸ್ಥೆಗೆ ನಾವು ಆಲ್ರೆಡಿ ಅವರಿಗೆ 2 ಕಾರ್ಯಕ್ರಮ ಆಯೋಜಿಸಿದ್ದೀವಿ ತೆಂಗಿನ ಬಗ್ಗೆ, ಅಲ್ಲಿ ಕೇಳ್ತಾ ಇದ್ದಾರೆ ತೆಂಗಿನ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಟ್ಟು. ಈಗ ನೆಕ್ಸ್ಟ್ ಲೈಫ್ ಸ್ಟಾಕ್ ಬಗ್ಗೆ ಅಂದರೆ ಪಶುಸಂಗೋಪನೆ ಪಶುಗಳ ಬಗ್ಗೆ ಅಥವಾ ಕುರಿಗಳ ಬಗ್ಗೆ ಹೇಗೆ ಮಾಡಬೇಕು ಅದು ಕಾರ್ಯಕ್ರಮ ಕೂಡ ನಾವು ಮಾಡ್ಕೊಡ್ತೀವಿ. ನಾವೇ ಸ್ವತಃವಾಗಿ ಮುಖ್ಯವಾಗಿ ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ ಇರೋದ್ರಿಂದ ನಾವು ಹೋಗಿ ಅವರಲ್ಲಿ ಸಹಕರಿಸಿ ಅವರು ಕಾರ್ಯಕ್ರಮ ಸಂಯೋಜನೆ ಮಾಡಿದರೆ ಮಿನಿಮಮ್ ಅಂದರೆ ಒಂದು 10-30 ಜನ ರೈತರಲ್ಲಿದ್ದೆ ಖಂಡಿತ ಕೂಡ ಮಾಡ್ತಿದ್ದೀವಿ. ಅದಲ್ಲದೆ ಸ್ಟೇಟ್ ಗೌರ್ಮೆಂಟ್ ಈಗ ಏರಿಯಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು ಅವ್ರು ಯಾವಾಗಲೂ ಫೀಲ್ಡ್ ಡೇ ಮಾಡ್ತಾರೆ ಅಥವಾ ರೈತರನ್ನ ಸೆಲೆಕ್ಟ್ ಮಾಡೋಕ್ಕೆ ಬರ್ತಾರೆ. ನಮ್ಮಲ್ಲಿ ನಾವೇ ಸ್ವತಃ ಹೋಗಿ ನಮ್ಮ ಏನೇನು ನಮ್ಮಲ್ಲಿ ಏನೇನು ಜ್ಞಾನ ಇದೆ ಅದನ್ನು ಹಂಚಿ ಹೀಗೆ ಮಾಡಬೇಕು ಎಲ್ಲಾನು ಹೇಳ್ಕೊಟ್ಬಿಟ್ಟು ಬರ್ತೀವಿ. ಓಕೆ, ಅಂದರೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕೃಷಿಯ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸ್ತಾ ಇರುತ್ತೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು 9 ತಾಲೂಕು ಇದ್ದಾವೆ ಅಷ್ಟು ಕೂಡ ನಾವು ಫೋಕಸ್ ಮಾಡಬೇಕು. ಅದಲ್ಲದೇ ನಮ್ಮಲ್ಲಿ ಟ್ರೈನಿಂಗ್ ಕೊಡೋದು ಅಲ್ಲದೇ FLD OFD ನಮ್ಮ ಮ್ಯಾಂಡೇಟರಿ ವರ್ಕ್ ಅದು. ಏನೇ ಒಂದು ಅಲ್ಲಿ ಹೊಸದ ಒಂದು ತಳಿಗಳು ಬರಲಿ ಇದ್ರ ಬಗ್ಗೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ಒಂದೇ ತಳಿಗಳಲ್ಲಿ ಬಳಸೋಕ್ಕೆ ರೈತರುಗಳು ಇಷ್ಟಪಡಲ್ಲ, ಅದು ಓಡಿಸ್ತಾ ಹೋಗ್ತಾ ಮ್ಯಾಕ್ಸಿಮಮ್ 5-6 ವರ್ಷ ಆದಮೇಲೆ ಅದರ ಇಳುವರಿ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಆಮೇಲೆ ಹೊಸ ಟೆಕ್ನಾಲಜಿ ಮರ ಕಾಯಿ ಕೆಡಗೋಗಿ ಬರೋದು ಅಥವಾ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದಾಗ ರೈತರಲ್ಲಿ ಒಂದು ಪರಿಚಯ ಮಾಡಿದ್ರೆ ಅವರಲ್ಲಿ ಜ್ಞಾನೋದಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ನೋಡಿ, KVK ಇರೋದು ರೈತರ ಅಭಿವೃದ್ಧಿಗೆ, ಅದನ್ನು ಬಳಸ್ಕೋಬೇಕಾಗಿರೋದು ರೈತರ ಕರ್ತವ್ಯ. ಆತ್ಮೀಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಈ ಬಾರಿ ಕನ್ನಡ ಹಬ್ಬದ ಜೊತೆಗೆ ಕೃಷಿ ಹಬ್ಬವೂ ಇರಲಿದೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇದೇ ತಿಂಗಳ 29ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕನ್ನಡ ಧ್ವಜಾರೋಹಣ, ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಗ್ರಾಹಕರಿಗೆ ಹಾಗೂ ಗ್ರಾಹಕ ಸಂಘಟನೆಗಳಿಗೆ ಕೃಷಿ ಉತ್ಪನ್ನಗಳ ನೇರ ಮಾರಾಟ, ಗ್ರಾಮೀಣ ತಿಂಡಿ ತಿನಿಸುಗಳ ವಿಶೇಷ ಮಾರಾಟ, ಸಂಜೆ 4 ಗಂಟೆಗೆ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಕಾರ್ಯಾಗಾರ, ಸಂಜೆ 6 ಗಂಟೆಯಿಂದ 8 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ. ಬನ್ನಿ, ನಮ್ಮ ಕನ್ನಡ ಹಬ್ಬದಲ್ಲಿ ಸಡಗರ ಸಂಭ್ರಮದಿಂದ ಭಾಗವಹಿಸಿ. ಕೃಷಿ ಹಬ್ಬದಲ್ಲಿ ಕೃಷಿ ಉತ್ಪನ್ನಗಳ ಖರೀದಿ ಮೂಲಕ ರೈತರಿಗೆ ನೆರವಾಗಿ. ಆನುಮಲೆ ಜೇನುಮಲೆ ಕಾನುಮಲೆ ಮದ್ಯಮಲೆ ಮಾದೇವ್ ಗೇವು ಘೇನ ಇದೇ 29ರಂದು ಶುಕ್ರವಾರ ಮೈಸೂರು ಆಕಾಶವಾಣಿ ಆವರಣದಲ್ಲಿ ಕನ್ನಡದ ಹಬ್ಬ ಜೊತೆಗೆ ಕೃಷಿ ಹಬ್ಬ ಹಬ್ಬವ ಮಾಡೋಣ ಬನ್ನಿರ ಎಲ್ಲ ಬನ್ನಿರ. ಡಾಕ್ಟರ್ ಜ್ಞಾನೇಶ್ ಅವರೇ, ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ಖಂಡಿತ ಸಂಪರ್ಕ ಮಾಡ್ಬೋದು. ನನ್ನ ನಂಬರ್ ಬಂದುಬಿಟ್ಟು 7893900859. ಇನ್ನೊಮ್ಮೆ 7893900859. ಇನ್ನೂ ಒಂದ್ಸರಿ ಹೇಳಿ ಡಾಕ್ಟ್ರೆ. 7893900859. ಒಳ್ಳೆಯದು ಡಾಕ್ಟರ್ ಜ್ಞಾನೇಶ್ ಅವರೇ, ಇದುವರೆಗೂ ಕೂಡ JSS ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ವಂದನೆಗಳು ಸರ್. ರೈತ ಕೇಳುಗರೆ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳು ಈ ವಿಷಯದ ಕುರಿತು ನಂಜನಗೂಡು ತಾಲೂಕು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ BN ಜ್ಞಾನೇಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು NN ಕೇಶವಮೂರ್ತಿ. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 26ರಂದು ಮಂಗಳವಾರ ಸಂಜೆ 6:50